ನಮಸ್ಕಾರ ರೈತ ಬಾಂಧವರೇ. ರೈತ ಬಾಂಧವರೇ, ಇವತ್ತು ನಮ್ಮ ಜೊತೆಗೆ ನವಲಗುಂದ ತಾಲೂಕು ಮೊರಬು ಗ್ರಾಮದ ರೈತರಾದ ಗಂಗಪ್ಪ ಕಾಲ್ವಾಡ್ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಸಮಗ್ರ ಕೃಷಿಯನ್ನ ಮಾಡ್ತಾ ಇದ್ದಾರೆ, ಬನ್ರಿ ಮಾತನಾಡ್ತೇನೆ ಅಂತ. ಅವರಿಂದಲೇ ಸಾಕಷ್ಟು ವಿಷಯಗಳನ್ನ ಇವತ್ತು ನಾವು ತಿಳಿದುಕೊಳ್ಳೋಣ. ನಮಸ್ಕಾರ ಗಂಗಪ್ಪ ಕಾಲ್ವಾಡ್ ಅವರೇ. ನಮಸ್ಕಾರ ಸರ್. ಗಂಗಪ್ಪ ಕಾಲ್ವಾಡ್ ಅವರೇ, ತಮ್ಮ ಪೂರ್ಣ ಪರಿಚಯವನ್ನ ನಮ್ಮ ಕೇಳುಗರಿಗೆ. ನಾವು ಮೂಲತಃ ಧಾರವಾಡ ಜಿಲ್ಲಾ ನವಲಗುಂದ ತಾಲೂಕು ಮೊರಬು ಗ್ರಾಮದ ಗಂಗಪ್ಪ ಈಶ್ವರಪ್ಪ ಕಾಲ್ವಾಡ್ ಅಂತೇಳಿ ರೈತರು. ನಮ್ದು ಎಜುಕೇಶನ್ ಮುಗಿಯಂತಲೇ ಅಂದ್ರೆ ನಮಗೆ ಜಾಸ್ತಿ ಕಲಿಯಕಾಗಲಿಲ್ಲ. ಅವತ್ತಿನ ದಿನಗಳಲ್ಲಿ ನಾವು PUC ಮುಗಿಸಿ ಅಲ್ಲಿಂದ ನಮ್ಮ ಪೂರ್ವಜರು ಮಾಡ್ಕೊಂಡು ಬಂದಿರತಕ್ಕಂತ ಕೃಷಿಯನ್ನ ಅವಲಂಬಿಸಿ ನಾವು ಇವತ್ತಿನವರೆಗೂ ಕೃಷಿ ಮಾಡ್ತಾನೆ ಇದೀವಿ. ಎಷ್ಟೆಕರೆ ಜಮೀನು ಅದರಿ ತಮ್ದು? ನಮ್ದು ಸ್ವಂತಕ್ಕೆ ಒಂದು 10 ಎಕರೆ ಜಮೀನು ಇದ್ದು ಇವತ್ತಿನವರೆಗೂ ನಾವು ಹೊರಗಡೆ ಲಾವಣಿ ಅಂತೇಳಿ 20 ಎಕರೆ ಜಮೀನು ಲಾವಣಿ ಅಂತೇಳಿ ನಮ್ಮ ಸ್ವಂತದ್ದು ಒಂದು 10 ಎಕರೆ 30 ಎಕರೆ ಜಮೀನಿನಲ್ಲಿ ನಾವು ಇವತ್ತು ವ್ಯವಸಾಯ ಮಾಡ್ತಾ ಇದೀವಿ ಸರ್. ಈ 30 ಎಕರೆದಲ್ಲಿ ತಾವು ಏನೇನು ಮಾಡ್ತಾ ಇದ್ದೀರಿ ಸರ್? ನಾವೀಗ 30 ಎಕರೆದಲ್ಲಿ ಅಂದ್ರೆ ನಾವು ಒಂದು 4 ಎಕರೆ 20 ಗುಂಟೆ ಅಂದ್ರೆ 4.5 ಎಕರೆಯಲ್ಲಿ ನಾವು ಇವತ್ತು ಕುರಿ ಸಾಕಾಣಿಕೆ ಅಂತೇಳಿ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಕುರಿ ಸಾಕಾಣಿಕೆ ಜೊತೆಗೆ ಕೋಳಿ ಸಾಕಾಣಿಕೆ, ಮೀನು ಸಾಕಾಣಿಕೆ ಅದ್ರ ಜೊತೆಗೇನೆ ಮಾಡ್ತಾ ಇದೀವಿ. ಈ 4 ಎಕರೆ 20 ಗುಂಟೆಯಲ್ಲಿ ನಾವು ಅದಕ್ಕೆ ಕುರಿಗೆ ಬೇಕಾದಂತದ್ದು ಅಂದ್ರೆ ಸ್ಟಾಲ್ ಫೀಡಿಂಗ್ ಮಾಡೋದ್ರಿಂದ ಆ ಕುರಿಗೆ ಬೇಕಾಗಿರತಕ್ಕಂತ ಮೇವನ್ನ ಆ 4 ಎಕರೆ 20 ಗುಂಟೆ ಜಮೀನಿನಲ್ಲೇನೆ ಮೇವು ಬೆಳಿತಾ ಇದ್ದೀನಿ. ಇನ್ನುಳಿದ ನಮ್ದು ಏನು ಈ ಲಾವಣಿ ಮಾಡಿದ 20 ಎಕರೆ ಇರ್ಬೋದು, ಇನ್ನುಳಿದ ನಮ್ದು 5 ಎಕರೆ 20 ಗುಂಟೆ ಜಮೀನು ಇರ್ಬೋದು, ಆ ಎಲ್ಲ ಜಮೀನಿನಲ್ಲಿ ಹತ್ತಿ, ಗೋಧಿ, ಜೋಳ, ಕಡಲೆ ಈ ತರ ಎಲ್ಲ ಬೆಳೆಗಳನ್ನ ನಾವು ಬೆಳೀತಾ ಇದೀವಿ. ತಾವು ಒಣ ಬೇಸಾಯ ಮಾಡ್ತೀರಾ ಅಥವಾ ನೀರಾವರಿ ಬೇಸಾಯ? ಎರಡು ಸರ್. ನಾವು ಜಾಸ್ತಿ ನಮ್ ಕಡೆ ಇರೋದೆಲ್ಲ ಮಳೆ ಆಶ್ರಿತನೆ, ಅದ್ರ ಜೊತೆಗೆ ಮಲಪ್ರಭಾ ಎಡದಂಡೆ ಕಾಲುವೆ ನಮ್ಮಲ್ಲಿ ಹಾಯ್ದು ಹೋಗಿರೋದ್ರಿಂದ ನಮ್ಗ ಸಂದರ್ಭಿಕವಾಗಿ ಎಲ್ಲಾ ಟೈಮ್ನಾಗ ನೀರ್ ಬಿಡಂಗಿಲ್ಲ. ಮಳೆಗಾಲ ಯಾವಾಗ ಜಾಸ್ತಿ ಆಗಿರ್ತೈತಿ, ಡ್ಯಾಮ್ ಯಾವಾಗ ತುಂಬಿರ್ತೈತಿ, ಆ ಸಂದರ್ಭದಲ್ಲಿ ನಮ್ಗೆ ನೀರ್ ಅನುಕೂಲ ಆಗುತ್ತೆ. ನಮಗ್ ಯಾವಾಗ ನೀರ ಅವಶ್ಯಕತೆ ಬೀಳ್ತೈತಿ, ಗೋಂಜಾಳ ಇರ್ಬೋದು, ಹೆಸರು ಇರ್ಬೋದು, ಕಡ್ಲೆ ಇರ್ಬೋದು, ಗೋಧಿ ಇರ್ಬೋದು, ಅಂತ ಬೆಳೆಗಳಿಗೆ ಕೆಲವೊಂದಿಷ್ಟು ಜಮೀನು ನೀರಾವರಿ ಇರೋದ್ರಿಂದ ಒಣ ಬೇಸಾಯ ಮತ್ತು ನೀರಾವರಿ ಎರಡೂ ಮಾಡ್ತೀವಿ. ತಾವು ಸಾವಯವ ಕೃಷಿಯನ್ನ ಮಾಡ್ತಾ ಇದ್ರೆ ಅಥವಾ ರಾಸಾಯನಿಕ ಗೊಬ್ಬರಗಳನ್ನ ಅಳವಡಿಸಿಕೊಂಡಿದ್ರೆ? ನಮ್ಮ ಸ್ವಂತ ಜಮೀನು ಏನೈತಿ ಅದಕ್ಕೆಲ್ಲ ನಾವು ಸಾವಯವ ಕೃಷಿಯನ್ನ ಮಾಡ್ತಾ ಇದ್ದೀವಿ. ಅಂದ್ರೆ 10 ಎಕರೆ ಜಮೀನು 10 ಎಕರೆ ಜಮೀನು ಏನೈತಲ್ಲ ಸಾವಯವ ಅಂದ್ರೆ ನಾವು ಈಗೇನು ನಾವು ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀವಿ, ಆ ಕುರಿಯಿಂದ ಬಂದಿರತಕ್ಕಂತ ಸ್ವಲ್ಪ ಗೊಬ್ಬರ ಸಾಕು. ಯಾಕಂದ್ರೆ ನಾವು ದೊಡ್ಡ ಪ್ರಮಾಣದಲ್ಲಿ ಕುರಿ ಸಾಕಾಣಿಕೆ ಮಾಡಿರೋದ್ರಿಂದ ನಮ್ಗೆ 1 ತಿಂಗಳ ಗೊಬ್ಬರದಾಗ ನಾವು ಒಂದು 10 ಎಕರೆ ನಾವು ರಾಸಾಯನಿಕ ಗೊಬ್ಬರ ಬಳಸ್ತಾನ ಬೆಳೆಸಬಹುದು. 30 ಎಕರೆ ಜಮೀನು ತಾವು ಮಾಡ್ತಾ ಇದೀರಿ. ಈಗ ಸಾಯಿಲ್ ಟೆಸ್ಟ್ ಅಂತಾರಲ್ಲ, ಮಣ್ಣು ಪರೀಕ್ಷೆ, ತಾವು ಮಾಡಿಸಿದಿರಿ ಅಂತ ಭೂಮಿಯಲ್ಲಿ? ಖಂಡಿತ ಸರ್. ಅದನ್ನ ಎಲ್ಲ ರೈತರಲ್ಲಿ ನಾನೊಂದು ವಿನಂತಿ ಮಾಡ್ಕೊಂತೀನಿ. ಸಾಯಿಲ್ ಟೆಸ್ಟ್ ಏನು ಇದು ಮಣ್ಣು ಪರೀಕ್ಷೆ ಅಂತೆಲ್ಲ ಅದನ್ನ ಮಾಡಲೇಬೇಕು ಖಂಡಿತವಾಗಿ. ಕೃಷಿ ಲಾಭದಾಯಕ ಆಗ್ಬೇಕಂದ್ರೆ ಕೃಷಿ ಜೊತೆಗೆ ಉಪಕಸಬು ಮಾಡಬೇಕು, ಅದರ ಜೊತೆಗೆ ಕೃಷಿಯಲ್ಲಿ ನಾವು ಮಣ್ಣು ಪರೀಕ್ಷೆ ಕಡ್ಡಾಯವಾಗಿ ಮಾಡಿಸಲೇಬೇಕು. ಯಾಕಪ್ಪ ಅಂದ್ರೆ ಈಗ ನಿಮ್ದು ಭೂಮಿ ಅದ, ನೀವು ಬೇರೆಯವರು ಯಾರು ರಾಸಾಯನಿಕ ಗೊಬ್ಬರ ಹಾಕಾಕತ್ತಾರ, ಅವ್ರೇನೋ DAP ಹಾಕಿದ್ರೆ ನೀವು DAP ಹಾಕಿದ್ರಿ, ಈ ತರ ಮಾಡೋದಕ್ಕಿಂತ ನಿಮ್ಮ ಮಣ್ಣು ಪರೀಕ್ಷೆ ಮಾಡಿದ್ರೆ ನಿಮ್ಮ ಭೂಮಿಯಲ್ಲಿ ಏನು ಕೊರತೆ ಇದೆ ಅಂತ ಗೊತ್ತಾದಾಗ ನೀವು ಯಾವ ಗೊಬ್ಬರ ಹಾಕಿದ್ರೆ ನಿಮಗೆ ಬೆಳೆ ಉತ್ಪಾದನೆ ಬರುತ್ತೆ ಅಂತ ಗೊತ್ತಾಗ್ತದೆ. ಖಂಡಿತವಾಗಿ ಸರ್. ಯಾಕಂದ್ರೆ ನಾವು ಗೊಬ್ಬರನ ಹೆಚ್ಚು ಹೆಚ್ಚು ಹಾಕೋದ್ರಿಂದ ಖರ್ಚು ಹೆಚ್ಚಾಗುತ್ತೆ, ಆಮೇಲೆ ಅದಕ್ಕೆ ಏನ್ ಬೇಕು ಅಂತ ಗೊತ್ತಿಲ್ಲದೆ ಏನೆಲ್ಲ ಹಾಕ್ಬೇಕಾಗುತ್ತೆ. ಈ ಮಣ್ಣು ಪರೀಕ್ಷೆ ಮಾಡೋದ್ರಿಂದ ನಮಗೆ ಏನ್ ಕೊರತೆ ಐತಿ, ಏನ್ ಅವಶ್ಯಕತೆ ಐತಿ ಅದನ್ನ ಮಾತ್ರ ಹಾಕ್ಬಹುದು. ಅಂದ್ರೆ ಅಲ್ಲಿ ಖರ್ಚು ಕಡಿಮೆ ಆಯ್ತು, ಅವಶ್ಯಕತೆ ಇದ್ದದ್ದು ಆ ಮಣ್ಣಿನೊಳಗೆ ಏನ್ ಕಡಿಮೆ ಐತಿ ಅವಶ್ಯಕತೆ ಇದ್ದದ್ದು ಅದಕ್ಕೆ ಸಿಕ್ತು, ಅವಾಗ ಬೆಳೆನೂ ಚೆನ್ನಾಗಿ ಬರುತ್ತೆ, ಖರ್ಚು ಕಡಿಮೆ ಆಗುತ್ತೆ, ಅವಾಗ ಲಾಭದಾಯಕ ಆಗಲು ಸಾಧ್ಯ ಐತಿ. ಈ ಗೋಧಿ ಬೆಳಿತೇನೆ ಅಂದ್ರೆ ತಾವು ಯಾವ ತಳಿಯ ಗೋಧಿಗಳನ್ನು ತಗೊಂಡ್ಬರ್ತೀರಿ? ಈಗ ನಾವು 39 ಅಂತ ಮೊದಲೆಲ್ಲ ಬೆಳಿತಿದ್ವಿ, ಈಗೀಗ 39 ಅನ್ನೋದು ನಶಿಸಿ ಹೋಗೈತಿ ನಮ್ ಕಡೆ ಎಲ್ಲಾನು. ಈಗ ನಾವು ಕೀರ್ತಿ ಅಂತೇಳಿ ಒಂದು ತಳಿಯ ಗೋಧಿಯನ್ನ ಬೆಳಿತಾ ಇದ್ದೀವಿ ಸರ್. ಯಾವ ತರ ಬೇಸಾಯ ಪದ್ಧತಿಯನ್ನ ಅಳವಡಿಸ್ಕೊಂತಾವು ಗೋಧಿಯನ್ನು ಬೆಳಿತೀರಿ? ಗಾಡಿಲೇನ ಬಿತ್ತೋದು ಅಂದ್ರ ನಡಕಟ್ಟಿನ ಅಂತೇಳಿ ಕೂರ್ಗಿ, ಈಗೆಲ್ಲಾನು ಮೊದಲಿನಾಗೆ ಯಾರು ಬಿತ್ತೋದು ಆ ತರ ಏನಿಲ್ಲ, ಈಗೆಲ್ಲ ಕೂರ್ಗಿ ಟ್ರ್ಯಾಕ್ಟರ್ ಅದನ್ನೇ ಬಳಕೆ ಮಾಡ್ತಾ ಇದೀವಿ. ಈ ಬಿತ್ತದ ಪೂರ್ವದಲ್ಲಿ ಭೂಮಿಯನ್ನ ಯಾವ ತರ ಹದ ಮಾಡ್ಕೋತೀರ ಅಂತ? ಬಿತ್ತು ಪೂರ್ವದಲ್ಲಿ ನಾವು ಬೇಸಿಗೆಯಲ್ಲಿ ನೇಗ್ಲ ಹೊಡೆಯೋದಿರ್ಬೋದು, ಆನಂತರ ರೋಟೋವೇಟರ್ ಹೊಡೆಯೋದು, ಕಲ್ಟಿವೇಷನ್ ಮಾಡೋದು, ಭೂಮಿನ ಎಷ್ಟು ಚೆನ್ನಾಗಿ ಹದ ಮಾಡ್ಕೊಂತೀವಿ ಮಳೆ ಆದಾಗ, ಆಮೇಗ ಬೇಸಿಗೆಯಲ್ಲಿ ಯಾವ ರೀತಿ ಹದ ಮಾಡ್ಕೊಂತೀವಿ ಆ ರೀತಿ ನಾವು ಇನ್ನೂ ಚೆನ್ನಾಗಿ ಬೆಳೆಗಳನ್ನು ತೆಗಿಬಹುದು. ಅವಾಗಲೇ ಹೇಳ್ತಾ ಇದ್ರಿ ಕುರಿ ಸಾಕಾಣಿಕೆಯನ್ನ ಮಾಡ್ತಾ ಇದ್ದೀನಿ ಅಂತ. ಹೌದು. ಕುರಿ ಸಾಕಾಣಿಕೆ ಯಾವ ಯೋಜನೆಯ ಮೂಲಕ ತಾವು ಈ ಕುರಿ ಸಾಕಾಣಿಕೆಯನ್ನ ಮಾಡ್ತಾ ಇದ್ದೀರಿ? ನಾವು ಮೊದಲಿಗೆ ಯಾವುದೇ ಯೋಜನೆ ಇಲ್ಲದೆ ನಮ್ಗೆ ಈ ಕುರಿ ಸಾಕಾಣಿಕೆ ಬಗ್ಗೆ ಗೊತ್ತಿರಲಿಲ್ಲ. ಯಾಕಂದ್ರೆ ನಾವು ಕೃಷಿಕರು, ಮೂಲತಃ ಕೃಷಿಕರಾಗಿರೋದ್ರಿಂದ ನಮಗೆ ಕೃಷಿನ ಮೂಲ ಕಸಬಾಗಿತ್ತು, ನಾವು ಅದನ್ನೊಂದೇ ಮಾಡೋದು. ನಿಜವಾಗ್ಲೂ ಕೃಷಿ ಒಂದೇ ಮಾಡ್ತಾ ಹೋದ್ರೆ ನಮಗೆ ಖಂಡಿತವಾಗಿಯೂ ಅದರಲ್ಲಿ ಲಾಭ ಇಲ್ಲ. ಹೌದು, ಅದರ ಜೊತೆಗೆ ಹೈನುಗಾರಿಕೆ ಇರಬಹುದು, ಸಮಗ್ರ ಕೃಷಿ ಸಮಗ್ರ ಮಾತ್ರ, ಅದರ ಜೊತೆಗೆ ಉಪಕಸವಾಗಿ ನಾವು ಹೈನುಗಾರಿಕೆ ಇರಬಹುದು, ಕೋಳಿ ಸಾಕಾಣಿಕೆ ಇರಬಹುದು, ಕುರಿ ಸಾಕಾಣಿಕೆ ಇರಬಹುದು, ನಾವು ಕೃಷಿ ಹೊಂಡ ಇದ್ರೆ ಅದರಲ್ಲಿ ಮೀನ್ ಸಾಕಾಣಿಕೆ ಇರಬಹುದು, ಇಂಥವ್ ನಾವು ರೈತರು ಇಂಥವನ್ನೆಲ್ಲಾನು ಅಳವಡಿಕೆ ಮಾಡಿಕೊಂಡಾಗ ಮಾತ್ರ ರೈತರು ಇವತ್ತು ಲಾಭದಾಯಕ ಒಳ್ಳೆ ಲಾಭದಾಯಕ ಕೃಷಿಕ ಆಗಕ್ಕೆ ಸಾಧ್ಯ ಐತಿ. ಗಂಗಪ್ಪ ಅವರೇ, ತಾವು ಎಷ್ಟು ಕುರಿಗಳನ್ನ ಸಾಕಿದ್ರಿ? ನಾವು ಇವತ್ತು 550 ಕುರಿಗಳನ್ನ ಸಾಕಾಣಿಕೆ ಮಾಡ್ತಾ ಇದೀವಿ. ನಿಮ್ಮಲ್ಲಿ ಒಟ್ಟು 550 ಕುರಿಗಳದಾವ? ಹೌದು ಸರ್. ಎಷ್ಟು ಹೆಣ್ಣದ ಅದರಲ್ಲಿ, ಎಷ್ಟು ಗಂಡದವ? ಸುಮಾರು ಒಂದು 520 ಹೆಣ್ಣು ಕುರಿಗಳು, ಒಂದು 30 ಗಂಡು ಕುರಿಗಳು, ಅಂದ್ರೆ ಬ್ರೀಡರ್ ಅಂತ ಹೇಳಿ ಕರಿತೀವಿ ನಾವು, ಒಂದು 30 ಗಂಡು ಕುರಿಗಳದಾವ. ಯಾವ ತಳಿಯ ಕುರಿಗಳನ್ನ ತಂದಿರ್ತಾವ? ನಾವು ಅಮೀನ್ಗಡ ಎಳಗ ಅಂತೇಳಿ, ಅವು ಹೆಚ್ಚು ಬೇಗನೆ ಬೆಳವಣಿಗೆ ಆಗುವಂತವು ಮತ್ತು ತೂಕ ಜಾಸ್ತಿ ಬರುವಂತವು, ಅದಕ್ಕೆ ನಾವು ಆ ತಳಿಯನ್ನೇ ಆಯ್ಕೆ ಮಾಡ್ಕೊಂಡು ಮತ್ತು ನಮ್ಮ ಹವಾಮಾನಕ್ಕೆ ಹೊಂದ್ಕೊಳ್ಳೋದ್ರಿಂದ ನಾವು ಆ ತಳಿಯನ್ನ, ಆಮೇಲೆ ಈ ಎರಡಕ್ಕೂ ಹೆಚ್ಚಾಗಿ ನಾವು ಸ್ಟಾಲ್ ಫೀಡಿಂಗಿಗೆ, ನಾವೇನು ಒಳಗಡೆನೆ ಕೊಟ್ಟಿಗೆ ಪದ್ಧತಿಯಲ್ಲಿ ಸಾಕೋದ್ರಿಂದ ಸ್ಟಾಲ್ ಫೀಡಿಂಗಿಗೆ ನಮಗೆ ಈ ಲೋಕಲ್ ಡೆಕ್ಕನಿ ಇರ್ಬೋದು ಅಥವಾ ಇನ್ಯಾವ ನಾರಿ ಸುವರ್ಣ ಆ ತರ ತಳಿಗಳಿದಾವೆ. ಆ ತಳಿಗಳು ನಮ್ಮ ಹವಾಮಾನಕ್ಕೆ ಯಾವು ಹೊಂದ್ಕೋದಿಲ್ಲ, ಡೆಕ್ಕನಿ ಹೊಂದ್ಕೊಂತವೆ, ಬಟ್ ಅವು ಹೊರಗಡೆ ಅಡ್ಡಾಡ್ಲೇಬೇಕು. ಯಾವು ಕೂಡ ನಮ್ಮ ಕೊಟ್ಟಿಗೆಯಲ್ಲಿ ಹಾಕಿ ಸಾಕಿದ್ರೆ ಅವು ಅಷ್ಟು ಚೆನ್ನಾಗಿ ಬೆಳವಣಿಗೆ ಆಗೋದಿಲ್ಲ, ಅದಕ್ಕೋಸ್ಕರ ನಾವು ಈ ಅಮೀನ್ಗಡೆ ಎಳಗ ಅಂತೇಳಿ ಅನ್ನೋ ತಳಿಯನ್ನು ಆಯ್ಕೆ ಮಾಡ್ಕೊಂಡಿದ್ವಿ. ಅಂದ್ರೆ ಈ ಕುರಿ ಸಾಕಾಣಿಕೆಗೆ ತಾವು ಕೊಟ್ಟಿಗೆಯನ್ನ ನಿರ್ಮಾಣ ಮಾಡಿನಿ ಅಂತೀರಿ, ಯಾವ ರೀತಿ ಅದನ್ನ ಮಾಡಿದಿರಿ? ನಾವು ಒಂದು ಹೈಟೆಕ್ ಮಾದರಿ ಒಳಗೆ ಕುರಿ ಸಾಕಾಣಿಕೆಗೆ ಕೊಟ್ಟಿಗೆಯನ್ನ ನಿರ್ಮಾಣ ಮಾಡಿದೀವಿ. ಯಾವ ರೀತಿ ಅಂದ್ರೆ, ನಾವು ಒಂದು 30x200 ಸೈಜ್ ಫ್ಲೋರಿಂಗ್ ಮ್ಯಾಟ್ ಹಾಕಿ ಹೀಕಿಗಳು ಮಾಡಿದ್ರೆ ಅವೆಲ್ಲ ಕೆಳಗಡೆನೆ ಬೀಳ್ಬೇಕು. ಆತರ 20x20 ಕಂಪಾರ್ಟ್ಮೆಂಟ್, ಅಲ್ಲಿ ಒಂದು 20 ಕುರಿ ಓಡಾಡಬೇಕು. ಅಂದ್ರೆ ಮಿನಿಮಮ್ ಒಂದು ಕುರಿಗೆ ಓಡಾಡಲಿಕ್ಕೆ ಒಂದು 12.5 ಸ್ಕ್ವೇರ್ ಫೀಟ್ ಜಾಗ ಇರಬೇಕು ಅಂತೇಳಿ ಒಂದು ಏನು ನಮ್ಮ ಪ್ರಾಜೆಕ್ಟ್ ಇದೆ, ಅದೇ ರೀತಿ ಸ್ಪೇಸ್ ಇಟ್ಕೊಂಡು ನಡುವೆ, ಅಂದ್ರೆ ಎರಡು ಆ ಕಡೆ ಈ ಕಡೆ ಕಂಪಾರ್ಟ್ಮೆಂಟ್ ಆದ್ರೆ ನಡುವೆ ಮೇವು ಹಾಕ್ಲಿಕ್ಕೆ ಓಡಾಡಲಿಕ್ಕೆ ಒಂದು 6 ಫೀಟ್ ಜಾಗ ಬಿಟ್ಕೊಂಡು, ಆಮೇಲೆ ಆಟೋಮೆಟಿಕ್ ಡ್ರಿಂಕರ್. ಫಸ್ಟ್ ಟೈಮ್ ನಾವು ಕುರಿ ಸಾಕಾಣಿಕೆಯಲ್ಲಿ ಈಗೆಲ್ಲರೂ ಅಳವಡಿಸಿಕೊಂಡಿದ್ದಾರೆ. ನಾನು 2023 ಆಟೋಮೆಟಿಕ್ ಡ್ರಿಂಕರ್ ಅನ್ನ, ಅಂದ್ರೆ ನೀರು ಮುಟ್ಟಿದ್ರೆ ಮಾತ್ರ ಅವು ಕುರಿಗೆ ಹೋಗಿ ಮುಟ್ಟಿದ್ರೆ ಮಾತ್ರ ನೀರು ಬರುವ ಹಾಗೆ ನಾವು ಈ ಕುರಿ ಶೆಡ್ನಲ್ಲಿ ಅಳವಡಿಕೆ ಮಾಡ್ಕೊಂಡಿವಿ. ಮತ್ತೆ ನಾವು ಕುರಿ ಕೊಟ್ಟಿಗೆ ಏನ್ ಮಾಡಿವಲ್ಲ, ಆ ಕೊಟ್ಟಿಗೆ ತುಂಬಾ ನಾವು ಸಿಸಿ ಕ್ಯಾಮರಾವನ್ನು ಕೂಡ ಅಳವಡಿಕೆ ಮಾಡ್ಕೊಂಡು ನಾವು ಹೊರಗಡೆ ಇರೋ ಸಂದರ್ಭದಲ್ಲಿ ಅಲ್ಲಿ ಅಬ್ಸರ್ವೇಷನ್ ಮಾಡಬಹುದು. ಆತರ ಹೈಟೆಕ್ ಮಾದರಿಯಲ್ಲಿ ಮತ್ತೆ ಏನೇನು ಉಪಯೋಗ ಆಗ್ಬೇಕು ಅಂದ್ರೆ ನಮಗೆ ಲೇಬರ್ ಖರ್ಚು ಕಡಿಮೆ ಬರಬೇಕು. ನಾವು ಕಸ ಹೊಡೆಯುವುದಿಲ್ಲ, ನೀರು ಕುಡಿಸೋದಿಲ್ಲ, ಆ ನೀರಿನ ಏನು ಬುಟ್ಟಿ ಅಂತೀವ ಅಂತೆಲ್ಲ ವಾಶ್ ಮಾಡೋದಿಲ್ಲ, ಯಾಕಂದ್ರೆ ಅಲ್ಲಿ ಆಟೋಮೆಟಿಕ್ ಡ್ರಿಂಕರ್ ಇರೋದ್ರಿಂದ ಅದು ವಾಶ್ ಮಾಡೋ ಕೆಲಸ ಕೂಡ ಇರೋದಿಲ್ಲ. ಹೀಗೆ ಕೊಟ್ಟಿಗೆಯನ್ನು ಮಾಡ್ಕೊಂಡಿವಿ ಬಹಳ ಅಚ್ಚುಕಟ್ಟಾಗಿ. ನಮಗೆ ಯಾವ ರೀತಿ ಬೇಕು ಅದನ್ನ ನಾವು ಡಿಸೈನ್ ಮಾಡಿಕೊಂಡು ನಾವೇ ಸ್ವತಃ ಒಬ್ರು ವೆಲ್ಡಿಂಗ್ ಮಾಡೋರನ್ನ ಕರ್ಕೊಂಡು ನಾವೇ ಸ್ವತಃ ನಿಂತು ಆ ಕೆಲಸವನ್ನ ಮಾಡ್ಕೊಂಡಿದ್ದೀವಿ ಸರ್. ಈಗ ತಾವು 550 ಕುರಿ ಸಾಕೇನೆ ಅಂತೀರಿ, ಈ ಎಲ್ಲಾ ಕುರಿಗಳಿಗೆ ಆಹಾರ ಏನು ಕೊಡ್ತೀರಿ? ನಾವು ಈಗ ಆಗ್ಲೇ ಹೇಳ್ದಂಗ ಈಗ ಏನು 4x20 ಗುಂಟೆಯಲ್ಲೇನೆ ನಾವು ಫಾರ್ಮ್ ಅನ್ನ, ಅಂದ್ರೆ ಕೊಟ್ಟಿಗೆ ಮಾದರಿಯಲ್ಲಿ ನಾವು ಕುರಿ ಸಾಕಾಣಿಕೆ ಮಾಡಿದ್ದು. ಅಲ್ಲಿರುವಂತ ಎಲ್ಲ ಜಮೀನು ಪೂರ ಜಮೀನನ್ನ ನಾವು ಫಾರ್ಡರ್ ಅಂದ್ರೆ ಮೇವನ್ನ ಯಾವ ತಳಿ ಮೇವು ಬೆಳಿತೀರಿ? ಸುಮಾರು ಒಂದು 5-6 ತಳಿ ಮೇವನ್ನ ಬೆಳಿತಾ ಇದೀವಿ. ಬಹುವಾರ್ಷಿಕ ಮೇವಿನ ಜೋಳ ಇರಬಹುದು, ಸೂಪರ್ ನೇಪಿಯರ್ ಇರಬಹುದು, ಆಮೇಲೆ ಕುದುರೆ ಮೆಂತೆ ಇರಬಹುದು, ಅಲಸಂದಿ, ಮೇವಿನ ಅಲಸಂದಿ ಅಂತ ಹೇಳ್ತಾ ಇದೀವಿ, ಅಥವಾ ಮೇವಿನ ಜೋಳ, ಮೇವಿನ ಗೊಂಜಾಳ, ಸುಮಾರು ಒಂದು 5-6 ತಳಿಯ. ಅದಕ್ಕೆ ಪೂರಕವಾಗಿ ನಮಗೆ ಆಹಾರ ಏನು ಮಲ್ಟಿಪಲ್ ಕಟಿಂಗ್ನು ಇರಬೇಕು. ನಮಗೆ ಆಹಾರ ಅಂದ್ರೆ ಒಂದು 550 ಕುರಿ ಹಾಕ್ಬೇಕು ಆಹಾರ ಹಾಕ್ಬೇಕಂದ್ರೆ ಜಾಸ್ತಿ ಆಹಾರ ಬೇಕಾಗ್ತದೆ ನಮಗೆ ದಿನ ಪ್ರತಿದಿನ. ಅದಕ್ಕೆ ಅನುಕೂಲ ಆಗುವಂಗ ಅದನ್ನೆಲ್ಲ ಮೇವು ಬೆಳಿತೀವಿ. ಬೆಳಿಗ್ಗೆ ಒಂದ್ ಟೈಮ್ ಒಣ ಮೇವು, ಅಂದ್ರೆ ನಮ್ ಕಡೆ ನಮ್ ಭಾಗದಾಗ ಜಾಸ್ತಿ ಕಡ್ಲಿ ಬೆಳಿತಾರ, ಕಡ್ಲಿ ಹೊಟ್ಟು, ಆಮೇಲೆ ಎಲ್ಲೋ ಸಿಕ್ಕದ್ದು ಸ್ವಲ್ಪ ಶೇಂಗಾ ಹೊಟ್ಟು, ಸೋಯಾಬೀನ್ ಹೊಟ್ಟು. ಒಂದು ದಿನಕ್ಕೆ 8 ನೀವು ಆಹಾರ ಕೊಡ್ತೀರಾ ಅದಕ್ಕೆ? ಅದು ಬೆಳಿಗ್ಗೆ 6 ಒಂದ್ ಟೈಮ್ ಕೊಡ್ತೀವಿ ಒಣದು. ಬೆಳಿಗ್ಗೆ ಎದ್ದ ಕೂಡಲೇ ಒಣದ ಯಾಕೆ ಕೊಡ್ಬೇಕು ಅಂದ್ರೆ ಅದ್ರ ಡೈಜೆಷನ್ ಪ್ರಕ್ರಿಯೆ ಕರೆಕ್ಟ್ ಆಗಿ, ನಾವು ಆಹಾರ ಬೆಳಿಗ್ಗೆ ಒಣದ ಕೊಡೋದ್ರಿಂದ ಡೈಜೆಷನ್ ಕರೆಕ್ಟ್ ಆಗುತ್ತೆ. ಅದು ಒಣದ ಕೊಟ್ಟಿಂದ 4 ನಾವು ಗ್ಯಾಪ್ ಮಾಡ್ತೀವಿ, ಅಂದ್ರೆ 10 ಅಲ್ಲಿವರೆಗೂ ನಾವು ಎಲ್ಲಾ ಮೇವನ್ನ ಸ್ವಲ್ಪ ಸ್ವಲ್ಪ ಕಟಾವ್ ಮಾಡ್ಕೊಂಡ್ಬಂದು ಚಾಪಿಂಗ್ ಮಾಡಿ ಎಲ್ಲಾನು ಮಿಕ್ಸ್ ಮಾಡಿ ಚಾಪಿಂಗ್ ಮಾಡಿ ನಂತರ ಪ್ರತಿ 2.5 ತಾಸಿಗೊಮ್ಮೆ, ಅಂದ್ರೆ ಒಂದ್ ದಿವಸಕ್ಕೆ 6 ಆಹಾರವನ್ನ ನಾವು ಕುರಿಗಳಿಗೆ ಪೂರೈಕೆ ಮಾಡ್ತಾ ಇದೀವಿ ಸರ್. ಒಂದು ಕುರಿ ಎಷ್ಟು ಮರಿಯನ್ನ ಹಾಕ? ಒಂದು ಕುರಿ ಇವು ಅಮೀನ್ಗಡೆಯೊಳಗಿರೋದ್ರಿಂದ ಒಂದೇ ಮರಿಯನ್ನ ಒಂದ್ ಸತಿಗೆ ಒಂದೇ ಮರಿಯನ್ನ ಒಂದೇ ಮರಿಯನ್ನ ಹಾಕ್ತದೆ. ಬಹಳ ರಿಯರ್, ಎಲ್ಲರೂ 1-2 ಎರಡು ಮರಿ ಹಾಕೋದು ಬಹಳ ಕಡಿಮೆ. ನಿಮ್ ಲೆಕ್ಕದಲ್ಲಿ ವರ್ಷಕ್ಕೆ ಎರಡೇ ಮರಿ ಹಾಕ್ತದೆ? ವರ್ಷಕ್ಕೆ ಎರಡು ಮರಿ ರೀ. ಎರಡು ಸಲ ಮರಿ ಹಾಕೋದ್ರಿಂದ ಒಂದ್ ವರ್ಷಕ್ಕೆ ಒಂದು ಕುರಿಯಿಂದ ಎರಡು ಮರಿಯನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ನಿರೀಕ್ಷೆ ಐತೆ. ಅಂದ್ರೆ ವರ್ಷದಲ್ಲಿ ಎರಡು ಮರಿ ಬರ್ತದೆ. ಈ ನೀವು ಈ ಕುರಿ ಸಾಕಾಣಿಕೆಯನ್ನ ಯಾವ ಉದ್ದೇಶಕ್ಕಾಗಿ ಮಾಡಿರಿ? ನಾವು ಕುರಿ ಸಾಕಾಣಿಕೆಯನ್ನ ಆಗ್ಲೇ ನೀವು ಕೇಳಿದ್ರೆ NLM ಯೋಜನೆ ಅಂದ್ರೆ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಂತೇಳಿ ತಳಿ ಅಭಿವೃದ್ಧಿಗೋಸ್ಕರನೇ ಈ ಒಂದು ಸ್ಕೀಮ್ ಅನ್ನು ಮಾಡಿದ್ದಾರೆ. ಅಂದ್ರೆ ಬ್ರೀಡಿಂಗ್ ಪರ್ಪಸ್ ತಳಿ ಅಭಿವೃದ್ಧಿಗೋಸ್ಕರ ಇದನ್ನ ಮಾಡ್ಯಾರ. ಇಲ್ಲಿ ಮರಿ ಸಾಕಿ ಈ ಫ್ಯಾಟ್ನೆಸ್ ಗೆ ಅಂದ್ರೆ ತೂಕಕ್ಕ ಮಾಂಸಕ್ಕ ಮಾರಾಟ ಮಾಡುವಂತದ್ದು ಇಲ್ಲ. ಈಗ ನಾವು ಒಂದ್ 3 ತಿಂಗಳು ಮರಿ ತಗೊಂಡ್ಬಂದು 6 ತಿಂಗಳಿಗೆ ಮಾರಿದೀವಿ, 1 ವರ್ಷಕ್ಕೆ ಮಾರಿದೀವಿ ದೊಡ್ಡ ಮಾಡಿ, ಆತರ ಇಲ್ಲ. ಇಲ್ಲಿ ತಾಯಿ ಕುರಿ ಮತ್ತು ಅದಕ್ಕೆ ಬ್ರೀಡರ್ ಅಂತ ಏನಂತೀವಿ, ಗಂಡು ಟಗರು, ಅವನ್ನ ಸಾಕಾಣಿಕೆ ಮಾಡಿ ಅದರಿಂದ ಬರುವಂತ ಮರಿಯನ್ನ ಮಾತ್ರ ಮಾರಾಟ ಮಾಡುವುದು ಯೋಜನೆ. ನಾವು 2.5-3 ತಿಂಗಳಿಗೆ ಆ ಮರಿ ಮಾರಾಟ ಮಾಡ್ತೀವಿ. ಎಷ್ಟು ಲಾಭ ಸಿಗ್ತೈತಿ ಒಂದ್ ಮರಿಯಿಂದ? ಒಂದ್ ಮರಿಗೆ ಸುಮಾರು 6,000-8,000 ವರೆಗೂ. ಅಂದ್ರೆ 2.5-3 ತಿಂಗಳದ್ದು ಕುರಿ ಮರಿ ಇದ್ರೆ ಅದನ್ನ ನೀವು ಮಾರಾಟಕ್ಕೆ ಇಟ್ಟರೆ ಅದು 6,000-8,000 ರೂಪಾಯಿ ಲಾಭ ಬರ್ತದೆ. ಹೌದೌದು, 6,000-8,000 ರೂಪಾಯಿ ಅದರಿಂದ ಅಷ್ಟು ರೇಟಿಗೆ ನಾವು ಮಾರಾಟ ಮಾಡ್ತೀವಿ. ಅಂದ್ರೆ ಟೋಟಲ್ 500 ಕುರಿ ಇದ್ರೆ, ಈಗೇನು ನಮ್ಮ 550 ಟಗರು ಸೇರಿ ಅದಾವ, 520 ಕುರಿ ಅದಾವ. ಮಿನಿಮಮ್ ಒಂದ್ 500 ಕುರಿ ಇದ್ರೆ ಒಂದ್ ವರ್ಷ 1,000 ಮರಿ ಆಗ್ಬೇಕು. ಬಟ್ ಅದ ಡೆತ್ ರೇಷಿಯೋನು ಇರ್ತೈತೆ, 1-5% ಡೆತ್ ರೇಷಿಯೋ ಹಿಡ್ಕೊಂಡ್ರು ನಮ್ಗೆ 950 ವರೆಗೂ ಮರಿ ಬರಬೇಕು. ಬಟ್ ನಾವು ಇಲ್ಲಿ ಯಾವಾಗ್ಲೂ ಬರುವಂತ ಲಾಭವನ್ನ ಕಡಿಮೆಯಲ್ಲಿ ಲೆಕ್ಕಾಚಾರ ಮಾಡ್ಬೇಕು ನಾವು ರೈತರಾದವರು. ನಮ್ಗೊಂದು 30% ನಮ್ಗೆ ಲಾಸ್ ಆಗೈತಿ. ಯಾವ ಮರಿ ಒಂದ ಹಾಕಿದು, ಯಾವ ಮರಿ ಫೇಲ್ ಅದು, ಯಾವ ಕುರಿ ಈ ವರ್ಷ ಇಡದೇನ ಇಲ್ಲ, ಏನೇನೋ ಪ್ರಾಬ್ಲಮ್ ಇರ್ತಾವ. ಎಲ್ಲಾನು 100% ನಾವು ಸಾಕಿರತಕ್ಕಂತ ಕುರಿ ಒಂದ್ ವರ್ಷಕ್ಕೆ 2 ಮರಿ ಹಾಕ್ಬೇಕಂತ ಏನಿಲ್ಲ. ಸುಮಾರು ಒಂದು 700-800 ಕುರಿ ಮಾರ್ತೀರಿ? 700-800 ಮರಿಗಳನ್ನ ನಾವು ಮಾರಾಟ ಮಾಡ್ತೀವಿ. ಒಂದು 7,000 ರೂಪಾಯಿ ರೇಟ್ ಅಂದ್ರೆ 6,000-8,000 ಅನ್ಕೊಂಡ್ರು ಮಿನಿಮಮ್ ಒಂದು 7,000 ರೂಪಾಯಿಗೆ ನಾವು 700-800 700 ಇಟ್ಕೊಂಡ್ರು ಕೂಡ 49 ಲಕ್ಷ ಆಯ್ತು. ಒಂದು 50 ಲಕ್ಷ ರೂಪಾಯಿ ನಿಮಗೆ ಲಾಭ ವರ್ಷಕ್ಕೆ. ಒಂದ್ 50 ಲಕ್ಷ ರೂಪಾಯಿ ಇದರಿಂದ ನಮಗ್ ಬರ್ತಕ್ಕಂಥದ್ದು. ಇದರ ಜೊತೆಗೆ ನಾವು ಕೆಳಗಡೆ ಬಿದ್ದಿರತಕ್ಕಂತ ಗೊಬ್ಬರ, ಈ ಕುರಿ ಕೊಟ್ಟಿಗೆ ಒಳಗೆ ಏನ್ ಕೆಳಗಡೆ ಗೊಬ್ಬರ ಬೀಳ್ತೈತಲ್ಲ, ಆ ಗೊಬ್ಬರನ ಕೂಡ ನಾವು 1 ತಿಂಗಳದ್ದು ನಮ್ಮ ಹೊಲಗಳಿಗೆ ಹಾಕಿ ಮಿಕ್ಕ 11 ತಿಂಗಳ ಕುರಿ ಗೊಬ್ಬರ ಅಂತೀವಿ, ಹಿಕ್ಕಿ ಅಂತೀವಲ್ಲ, ಅದನ್ನ 11 ತಿಂಗಳ ಗೊಬ್ಬರನ್ನ ಮಾರಾಟ ಮಾಡ್ತೀವಿ. ಪ್ರತಿ ಟ್ರ್ಯಾಕ್ಟರ್ಗೆ 5,000 ರೂಪಾಯಿ, ಬ್ರಾಶಿಗೆ 6,250 ರೂಪಾಯಿ. ನಮ್ಮದು ನಮ್ ಕಡೆ ಟ್ರ್ಯಾಕ್ಟರ್ದು ಟೈಲ್ರಿ ಬರೋದು 75 ಸೇಫ್ಟಿ, 75 ಸೇಫ್ಟಿಗೆ 5,000 ರೂಪಾಯಿ ಮಾರಾಟ ಮಾಡ್ತೀವಿ. ಅದರ ಭಾಗವಾಗಿ ಒಂದ್ ಬ್ರಾಸ್ ಲೆಕ್ಕದಲ್ಲಿ ಹಿಡಿದ್ರೆ 6,250. ಅಂದ್ರೆ ಅದು ಬ್ರಾಸ್ ಅಂದ್ರೆ ಯಾವ ತರ ಲೆಕ್ಕ? ಅಂದ್ರೆ 10 ಫೂಟ್ ಅಗಲ, 10 ಫೂಟ್ ಉದ್ದ, 1 ಫೀಟ್ ಹೈಟಿಗೆ ನಾವು ಒಂದ್ ಬ್ರಾಸ್ ಲೆಕ್ಕ. ಅದಕ್ಕೆ 6,500 ಕೊಡ್ತಾರ? 6,250 ರೂಪಾಯಿ. 6,250 ರೂಪಾಯಿ 75 ಸೇಫ್ಟಿ ಇರುವಂತ ಒಂದ್ ಟೇಲ್ರಿಗೆ. ಅಂದ್ರೆ ನಮ್ ಟ್ರ್ಯಾಕ್ಟರ್ ರೆಗ್ಯುಲರ್ ಆಗಿ ನಮ್ ಭಾಗದಲ್ಲಿ ಎಲ್ಲ ಟ್ರ್ಯಾಕ್ಟರ್ ಟೇಲ್ರಿ ಇರೋದು 75 ಸೇಫ್ಟಿ. ಆ 75 ಸೇಫ್ಟಿ ಒಂದ್ ಟೇಲರ್ಗೆ 5,000 ರೂಪಾಯಿ ಮಾರಾಟ ಮಾಡ್ತೀವಿ. ಅಂತವ್ ನಾವು 1 ತಿಂಗಳಿಗೆ 20 ಟೇಲರ್. ಈ ಕುರಿ ಗೊಬ್ಬರದಿಂದ ಎಷ್ಟು ಲಾಭ? 1 ಲಕ್ಷ. 1 ಲಕ್ಷ ರೂಪಾಯಿ ಒಂದ್ ತಿಂಗಳಿಗೆ 1 ಲಕ್ಷ ಅದರಿಂದ ಕುರಿ ಗೊಬ್ಬರದಿಂದ ಬರ್ತೈತಿ. ಆಮೇಲೆ ಪ್ರತಿ ವರ್ಷಕ್ಕೆ 50 ಲಕ್ಷ ಅಂದ್ರೆ ನಾವು ಇದ್ರ ಖರ್ಚು ವೆಚ್ಚ, ನಾವೇನಾರು ಅಂತವ್ ಇಂಥದ್ದು ಕ್ಯಾಟಲ್ ಪೀಡ್ ತಂದಿವಿ, ತಿಂಡಿ ತಂದಿವಿ, ಇವನ್ನೆಲ್ಲಾನು ಹಾಕೋದ್ರಿಂದ ಹೆಚ್ಚು ಖರ್ಚು ವೆಚ್ಚ ಮಾಡೋದ್ರಿಂದ ಈ ಕುರಿ ಸಾಕಾಣಿಕೆಯಲ್ಲಿ ಲಾಭಾಂಶ ಕಡಿಮೆ ಇರತೈತಿ. ಅದಕ್ಕೋಸ್ಕರ ನಾವು ಎಲ್ಲ ರೈತರಿಗೆ ಹೇಳೋದಿಷ್ಟ, ನಿಮ್ಮ ಹೊಲದಲ್ಲಿ ಬೆಳೆದಿರತಕ್ಕಂತ ಏನ್ ಮೇವು ಐತಲ್ಲ, ನಾವು ಜೋಳದ ಮೇವನು ಚಾಪಿಂಗ್ ಮಾಡಿ ಇಟ್ಕೋಬಹುದು, ಕಡ್ಲಿ, ಸೋಯಾಬೀನ್, ಇಂತ ಎಲ್ಲ ಮೇವು ವೇಸ್ಟೇಜ್ ಏನ್ ನಾವು ಅನ್ಕೊಂತೀವಿ, ನಾವು ಕಾಳೆಲ್ಲ ತಕೊಂಡು ಏನ್ ಉಳಿತೈತಿ, ಹೊಟ್ಟು ಉಳಿತೈತಲ್ಲ, ಅದನ್ನೆಲ್ಲಾನು ಚಾಪಿಂಗ್ ಮಾಡಿ ಸ್ಟೋರೇಜ್ ಮಾಡಿ ಇಟ್ಕೊಂಡು ಸುಮಾರು ಒಂದ್ 3-4 ಎಕರೆದಲ್ಲಿ ನೀವೇನು ಹಸಿರು ಮೇವು ಬೆಳ್ಕೊಂಡು ಈ ತರ ಕುರಿ ಸಾಕಾಣಿಕೆ ಮಾಡೋದ್ರಿಂದ ನಿಮ್ಗೆ ನಿಮ್ ಹೊಲದಾಗೆ ಬೆಳೆದಿದ್ದ ಹಾಕೋದ್ರಿಂದ ಅದು ಯಾವುದೇ ರೀತಿ ನಿಮಗೆ ಬರ್ಡನ್ ಆಗುದಿಲ್ಲ. ಅಂದ್ರೆ ಖರ್ಚು ಕಡಿಮೆ ಆಕತಿ. ನೀವು ಒಂದ್ 500 ಕುರಿಗೆ ನೀವು ಹೊರಗೆ ಎಲ್ಲಾರ ತಂದು ಫೀಡಿಂಗ್ ಮಾಡ್ತೇನೆ ಅಂದ್ರೆ ಸುಮಾರು ದಿನ ಒಂದ್ 20,000 ರೂಪಾಯಿ ಆಹಾರ ಬೇಕು. 20,000 ರೂಪಾಯಿ ಆಹಾರ ದಿನ ತಗೊಂಬಂದ್ ಹಾಕೋದ್ರಿಂದ ನಿಮ್ಗೆ ಯಾವ ರೀತಿ ಅದ್ ಲಾಭ ಇರೋದಿಲ್ಲ. ನಮ್ಮಲ್ಲಿ ಬೆಳೆದಿರತಕ್ಕಂತ ಏನ್ ಆಹಾರ ಇದೆಲ್ಲ ಇದನ್ನೇ ನಾವು ಹಾಕೋದ್ರಿಂದ ನಮ್ಗೆ ಹೆಚ್ಚಿನ ಲಾಭ. ಅಂದ್ರೆ ಈಗ ಇವತ್ತು ನಂದೇ ಒಂದು ಉದಾಹರಣೆಗೆ, ನಾವೊಂದು ಕುರಿ ಸಾಕಾಣಿಕೆ ಮಾಡತ್ತೇನೆ, ಇವತ್ತು ನಾನು ಯಾವುದೇ ರೀತಿ ಆಹಾರ ಎಲ್ಲಿಂದನೂ ತರ್ತಾ ಇಲ್ಲ, ಎಲ್ಲ ನಮ್ಮ ಹೊಲದಾಗ ಬೆಳೆದಿರೋದು. ನಾನು 30 ಎಕರೆ ಜಮೀನು ಇರೋದ್ರಿಂದ ಅಲ್ಲಿ ಏನೇನು ಬೆಳಿತೈತಿ ಒಣಮೇವು ಎಲ್ಲ ನಾನು ಸ್ಟಾಕ್ ಮಾಡಿ ಇಟ್ಕೊಂಡಿರ್ತೀನಿ. 4 ಎಕರೆ 20 ಗುಂಟೆಯಲ್ಲಿ ಆ ಶೆಡ್ನು ಮಾಡಿ ಉಳಿದ ಜಾಗದಲ್ಲಿ ನಾನು ಹಸಿರು ಮೇವು ಬೆಳೆದು ಅವಕ್ಕೆ ಆಹಾರನೂ ಮಾಡ್ತಾ ಇದ್ದೀನಿ. ಸುಮಾರು 1 ಎಕರೆ 2 ಎಕರೆ ನಾನು ಗೊಂಜಾಳ ಬೆಳೆದಿರ್ತೀನಿ. ಆ ಗೊಂಜಾಳನ್ನ ಸ್ಟೋರೇಜ್ ಮಾಡಿ ಇಟ್ಕೊಂಡು ಮನೆಯಲ್ಲೇ ಒಂದು ಗಿರಣಿ ಐತಿ, ನಮಗೆ ಬೇಕಾಗಿರತಕ್ಕಂಥ ವಿದ್ಯುತ್ತನ್ನು ಅಂದ್ರೆ ನಾವು ಒಂದು ಸೋಲಾರ್ ಹಾಕೊಂಡು ಅದಕ್ಕೆ ಬೇಕಾಗಿರೋ ವಿದ್ಯುತ್ನು ಅಲ್ಲೇ ಉತ್ಪಾದನೆ ಮಾಡ್ಕೊಂತೀವಿ. ಒಟ್ಟಾಗಿ ಈ ಕುರಿ ಸಾಕಾಣಿಕೆಯಿಂದ 50 ಲಕ್ಷ ರೂಪಾಯಿ ಏನ್ ಬರ್ತೈತಲ್ಲ ಇದಿಷ್ಟು ಪ್ರಾಫಿಟ್ ಆಗಿನೇ ನೋಡ್ತಾ ಇದೀವಿ. ಯಾಕಂದ್ರೆ ನಾವು ಒಂದ್ 2 ಆಳ ಹೊರಗಡೆ ಕೆಲಸ ಮಾಡ್ತಾವು ಫಾರ್ನ್ ಒಳಗೆ, ನಾವು ಮನೆಯವರು ಒಂದಿಬ್ಬರು ಕೆಲಸ ಮಾಡ್ತೀವಿ ಅಂದ್ರೂ ಕೂಡ ಒಂದ್ ವರ್ಷಕ್ಕೆ ಒಂದ್ ಆಳಿಗೆ 1 ಲಕ್ಷ ರೂಪಾಯಿ ಹಿಡಿದ್ರು 4 ಮಂದಿಗೆ 4 ಲಕ್ಷ ರೂಪಾಯಿ ಆಯ್ತು. ಆತರ ಇನ್ನು ವ್ಯಾಕ್ಸಿನು ಅವಕ್ಕೆ ಟಾನಿಕ್ ಇರ್ಬೋದು ಎಲ್ಲಾ ಖರ್ಚು ವೆಚ್ಚ ಹೋಗಿ ನಿಮಗೆ ಒಂದು 50 ಲಕ್ಷ ಉಳಿತದ. ನಾವು ಕುರಿ ಗೊಬ್ಬರದಲ್ಲೇ ಎಲ್ಲಾ ಖರ್ಚು ವೆಚ್ಚ ಹೋಗ್ಬಿಡ್ತೈತಿ. ಇದ್ರ ಜೊತೆಗೆ ಕೆಳಗಡೆ ಜವಾರಿ ಕೋಳಿಯನ್ನು ಕೂಡ ಸಾಕಾಣಿಕೆ ಮಾಡ್ತಾ ಇದೀವಿ. ನಾವು ಅದಕ್ಕೆ ಎಕ್ಸ್ಟ್ರಾ ಫೀಡ್ ಯಾವ್ದೇ ರೀತಿ ಫೀಡಿಂಗ್ ಮಾಡ್ತಾ ಇಲ್ಲ. ಆ ಕೋಳಿಗೂ ಕೂಡ ನಾವು ಏನು ಕುರಿ ಗೊಬ್ಬರದಾಗನ ಅವು ಆಮ್ಯಾಗ ಹೊಲದಾಗ ಅಲ್ಲಿ ಅಡ್ಡಾಡಿ ಹೊರಗಡೆ ಓಪನ್ ಆಗಿ ಬಿಟ್ಬಿಡ್ತೀರಾ? ಓಪನ್ ಆಗಿ ಬಿಟ್ಟಿರ್ತೀವಿ. ನೈಟ್ ಮಾತ್ರ ಅಲ್ಲಿ ಒಂದ್ ಕಡೆ ಅವಕ್ಕೆ ಏನು ಏನ್ ಸಪರೇಟ್ ಏನ್ ಮನಿ ಮಾಡಿಲ್ಲ, ಅದ್ರ ಕೆಳಗಡೆನ ಏನು ಮೆಸ್ ಹಾಕೊಂಡ್ ಏನ್ ಮಾಡಿವಿ ಅಲ್ಲಿ ಒಳಗಡೆ ಹೋಗಿ ಕುತ್ಕೋತಾವ. ಮತ್ತ ಇವತ್ ಅವಕೂರಿಂದನು ಕೂಡ ನಾವು ಯಾವ್ದೇ ರೀತಿ ಅವಕ್ಕೆ ಏನು ಆಹಾರ ಹಾಕದನ ನಾವು ಅವಕೂರಿಂದನು ಕೂಡ ಲಾಭ ತಗೋತಾ ಇದೀವಿ. ಅಂದ್ರೆ ಜವಾರಿ ಕೋಳಿನ ಸಾಕ್ತಾ ಇದೀವಿ. ಹೌದೌದು. ಕೋಳಿ ಸಾಕಿರಿ ಇವತ್ತು ನಮ್ಮ 200 ಇದ್ದು ಮುಂಚೆ ಇವತ್ತೊಂದ್ 100 ಕೋಳಿ ಜವಾರಿ ಕೋಳಿಗಳು ನಮ್ಮಲ್ಲಿ ಇದಾವ. ಆಮೇಲೆ ಅವಕ್ಕೂ ಏನು ತತ್ತಿ ಹೆಂಗ್ ಬರ್ದೈತಲ್ಲ ಅವ್ನು 20 ರೂಪಾಯಿಗೆ ಒಂದ್ ನಮ್ ಲೋಕಲ್ ಸೇಲ್ ಹಾಕ ಅಲ್ಲಿಗೆ ಬಂದು ತಗೊಂಡ್ ಹೋಗ್ತಾರ. ನಮ್ಗೆ ಮಾರುಕಟ್ಟೆದ ಇವತ್ತಿನವರೆಗೂ ಕುರಿ ಇರ್ಬೋದು ಮತ್ತು ತತ್ತಿ ಇರ್ಬೋದು, ಯಾವಾಗ್ನು ಮಾರುಕಟ್ಟೆದ ಏನು ತೊಂದರೆ ಅಲ್ಲ. ಈಗ 100 ಕೋಳಿ ಅದಾವ ಅಂದ್ರೆ ಮತ್ತೆ ಈಗ ಮೊಟ್ಟೆ ಎಲ್ಲ ಹಾಕತ್ತಾದ್ರೆ ಸಂತತಿ ಮತ್ತೆ ನೀವು ಬೆಳೆಸಂಗಿಲ್ಲ? ಬೆಳೆಸ್ತೀವಿ. ಅದಕ್ಕಂತಾನೆ ನಾವು ಈಗ ಕೋಳಿಯಿಂದನ ಆ ಸಂತತಿ ಬೆಳೆಸಿದ್ರೆ ಕೋಳಿ ಒಂದ್ಸತಿ ಮರಿ ತೆಗ್ಸಕ್ ಕುಂತ್ರ 3-4 ತಿಂಗಳು ಮತ್ತೆ ತತ್ತಿ ಹಾಕೋದಿಲ್ಲ. ಆ ಒಂದು ಕೋಳಿ ಮರಿ ತೆಗಿಸ್ತಂದ್ರೆ 4 ತಿಂಗಳು ಗ್ಯಾಪ್ ಆಕತಿ ಅನ್ನೋ ಉದ್ದೇಶಕ್ಕೆ ನಾವೊಂದು ಹೋಮ್ ಮೇಡ್ ಇನ್ಕ್ಯೂಬೇಟರ್ ಅಂತ ಬಂದಿದ್ದೀನಿ ಮರಿ ತೆಗ್ಸಾಕ. ಅದು 18-21 ದಿವಸದ ಒಳಗಡೆ ಒಂದ್ ಟೈಮ್ ನಾವು 180 ತತ್ತಿನ ಅದ್ರೊಳಗಡೆ ಇಡಬಹುದು. 180 ನಮ್ಗೆ ಅಪ್ ಟು 70-80% ನಮಗ್ ಮರಿಗಳು ಬರ್ತಾವ ಅದ್ರೊಳಗೆ. 18-20 ದಿನಗಳ ಒಳಗಡೆ ಇನ್ಕ್ಯೂಬೇಟರ್ ಅಂದ್ರೆ ನಾವು ಕರೆಂಟ್ ಮೇಲೆ ಮರಿ ಉತ್ಪಾದನೆ ಮಾಡುವಂತ ಕೆಲಸ ಕೂಡ ಮಾಡ್ತಾ ಇದೀವಿ. ಅಂದ್ರೆ ಇಲ್ಲಿ ನೀವು ಕೋಳಿಯಲ್ಲಿ ಎಷ್ಟು ಹುಂಜಗಳದಾವ ಇದ್ರಾಗ? ಸುಮಾರು ಒಂದು 20 ಹುಂಜಗಳಿದ್ದಾವ. 20 ಹುಂಜ? ಹೌದು. ಕೋಳಿ ಏನ್ ಮಾರಂಗಿಲ್ಲ ನೀವು? ಕೋಳಿ ಮಾರೋದು ಕಡಿಮೆ ಇದೆ, ಬೇಡಿಕೆ ಇದೆ. ನಾವು ತತ್ತಿ ಮಾರಾಟಕ್ಕೆ ಉದ್ದೇಶ ಇಟ್ಕೊಂಡನ ಕೋಳಿ ಸಾಕಾಣಿಕೆ ಮಾಡೋದ್ರಿಂದ ಆ ಕೋಳಿ ಮಾರುವಂತ ಕೆಲಸ ಏನ್ ಮಾಡತ್ತಿಲ್ಲ. ತತ್ತಿ ಮಾರಾಟ, ತತ್ತಿಗೆ ಜವಾರಿ ತತ್ತಿಗೆ ಬಹಳ ಬೇಡಿಕೆ ಐತಿ. ಆ ಬೇಡಿಕೆಯನ್ನು ನಿಗ್ಸಾಕನ ನಮಗೆ ಈಗ ಸದ್ಯ ಕೋಳಿ ಸಾಲ್ತಾ ಇಲ್ಲ. ಮತ್ತೆ ಏನೇನ್ ಮಾಡಿದ್ರಿ? ಕುರಿ ಶೆಡ್ ಮಾಡಿವಲ್ಲ 300-200 ಸೈಜ್ನಾಗ. ಈ ಮೇಲ್ಗಡೆ ಬಿದ್ದಿರತಕ್ಕಂತ ರೋಪ್ ಮೇಲೆ ಏನ್ ನೀರ್ ಬೀಳ್ತೈತಲ್ಲ ಅದ್ರ ಮೇಲ್ಗಡೆ ಬಿದ್ದಿರತ ನೀರನ್ನ ನಾವ್ ಅಲ್ಲಿ ಬಾಜು ಕೃಷಿ ಹಂಡ ಅಂತೇಳಿ ಮಾಡ್ಕೊಂಡು ಮಳೆ ನೀರು ಕೊಯ್ಲು ಅಂತೇಳಿ ಅಂತ ನಾವು ಅದಕ್ಕೆ ಕೃಷಿ ಹೊಂಡ ಎಷ್ಟರಲ್ಲಿ ನಿರ್ಮಿಸಿರಿ? ಅದನ್ನ ಒಂದ್ 25-25 ಸೈಜ್ನಾಗ ಒಂದು ಕೃಷಿ ಹೊಂಡ ನಿರ್ಮಾಣ ಮಾಡ್ಕೊಂಡಿವಿ ಅಲ್ಲೇ ಬಾಜುಕ. ಅದ್ರ ಬಾಜುನನ ಬೋರ್ವೆಲ್ ಐತಿ. ನಮ್ ಈಗೇನ್ ನಾವು ಮೇವು ಬೆಳಿತೀವಲ್ಲ ಅದ್ ಬೋರ್ವೆಲ್ ನೀರಾವರಿ ಮೇಲೆ ಮೇವು ಬೆಳಿತಾ ಇದೀವಿ. ಅದ್ರ ಬಾಜುನ ಒಂದ್ ಬೋರ್ವೆಲ್ ಐತಿ. ಬೋರ್ವೆಲ್ ಪಕ್ಕನ ನಾವು ಒಂದು ಕೃಷಿ ಹೊಂಡ ಮಾಡ್ಕೊಂಡು ಈ ಮಳೆ ನೀರು ಕೊಯ್ಲು ಅಂತೇಳಿ ಇದ್ರ ಮೇಲ್ಗಡೆ ಬಿದ್ದಿರತಕ್ಕಂತ ಎಲ್ಲಾ ಮಳೆ ನೀರನ್ನ ಈ ಕೃಷಿ ಹೊಂಡದಲ್ಲಿ ಸಂಗ್ರಹ ಮಾಡ್ತೀವಿ. ಈ ಕೃಷಿ ಹೊಂಡದಲ್ಲಿ ಸಂಗ್ರಹ ಮಾಡೋದ್ರಿಂದ ಪಕ್ಕದಲ್ಲಿ ನಮ್ದೇನ್ ಬೋರ್ವೆಲ್ ಇರೋದ್ರಿಂದ ಬೋರ್ವೆಲ್ ರೀಚಾರ್ಜ್ ಆಗುತ್ತೆ ಒಂದು. ನಂತರ ಈ ಮಳೆ ನೀರು ಇಲ್ಲಿ ಸಂಗ್ರಹ ಮಾಡಿ ಈ ನೀರಿನಲ್ಲಿ ನಾವು ಮೀನ್ ಸಾಕಾಣಿಕೆಯನ್ನು ಕೂಡ ಮಾಡ್ತಾ ಇದೀವಿ. ಇದೆರಡು, ಕೆಳಗಡೆ ಕೋಳಿ ಸಾಕಾಣಿಕೆ ಮಾಡ್ತಾ ಇದೀವಿ. ಇದ್ರ ಜೊತೆ ಜೊತೆಗೆ ಹೈನುಗಾರಿಕೆ ನಾವು ಸುಮಾರು ಒಂದ್ 20 ವರ್ಷದಿಂದ ನಾವೇನು ಈ ಎಜುಕೇಶನ್ ಏನ್ ಡ್ರಾಪ್ ಆಯ್ತು ನಾವು ಕೃಷಿ ಮಾಡ್ಬೇಕಂತ ಬಂದೀವಿ. ಅವತ್ತು ನಾನು ಕೃಷಿ ಮಾಡ್ಬೇಕಂತ ಬಂದಾಗ ಕೃಷಿಯಲ್ಲಿ ಅಷ್ಟಾಗಿ ಲಾಭ ಇಲ್ಲ. ಬೆಳೆಗಳನ್ನ ಬೆಳೆದು ನಾವು ಲಾಭ ತೆಗಿತೀವಿ ಅಂದ್ರೆ ಸಾಧ್ಯ ಇಲ್ಲ. ಒಂದ್ ವರ್ಷ ಮಳೆ ಹೆಚ್ಚಾಗಿ ಹಾನಿ ಆಕತಿ, ಒಂದ್ ವರ್ಷ ಮಳೆ ಕಡಿಮೆ ಆಗಿ ಯಾವುದೇ ಬೆಳೆಗಳು ಬರೋದೇ ಇಲ್ಲ. ಒಂದ್ ವರ್ಷ ಇವೆರಡೂ ಚೆನ್ನಾಗಿ ಆಗಿ ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆ ಸಿಗಂಗಿಲ್ಲ. ಇವೆಲ್ಲನೂ ನೋಡಿದಾಗ ಇವತ್ತು ಕೃಷಿಯಲ್ಲಿ ನಾವು ಮಾಡತ್ತಿರತಕ್ಕಂತ ಖರ್ಚು, ಆ ಖರ್ಚೆ ಹೆಚ್ಚಾಕತಿ ಹೊರತಾಗಿ ಅದರಿಂದ ಏನು ಲಾಭ ಬರ್ತಾ ಇಲ್ಲ. ಹೀಗಾಗಿ ರೈತರು ಜಾಸ್ತಿ ಸಾಲ ಮಾಡ್ತಾ ಇದೀವಿ. ನಾವು ಆ ಸಾಲದ ಹೊರೆ ತಾಳಲಾರದೆ ಸಾಕಷ್ಟು ರೈತರು ಆತ್ಮಹತ್ಯೆ ಕೂಡ ಮಾಡ್ಕೋತಾ ಇದ್ದಾರೆ. ದಯಮಾಡಿ ಯಾವ ರೈತರು ಕೂಡ ಆತ್ಮಹತ್ಯೆಯನ್ನು ಮಾಡ್ಕೋಬೇಡ್ರಿ. ಕೃಷಿ ಜೊತೆಗೆ ಉಪಕಸಬನ್ನು ಮಾಡಿ. ವಿಜ್ಞಾನ ಸಾಕಷ್ಟು ಮುಂದುವರೆದಿದೆ. ಅಕ್ಕಪಕ್ಕದವರು ಯಾವ್ಯಾವ ಬೆಳೆಗಳನ್ನ ಬೆಳೆದಾರ ಅವ್ರ ಏನ್ ಮಾಡಕತ್ತಾರ ಇವನ್ನೆಲ್ಲ ಅಬ್ಸರ್ವ್ ಮಾಡಿ ತಾವು ತಮ್ಮ ಹೊಲದೊಳಗೆ ಇವನ್ನ ಅಳವಡಿಸಿಕೊಂಡ್ರೆ ಖಂಡಿತ ಲಾಭ. ಒಳ್ಳೆ ರೈತರನ್ನ ಇಂಥ ರೈತರನ್ನ ಈಗ ತಾವು ಆಕಾಶವಾಣಿ ಮೂಲಕ ನಮ್ಮನ್ನು ಪರಿಚಯ ಮಾಡಿಸಿಕೊಟ್ರಿ. ನನ್ನಂತ ಸಾಕಷ್ಟು ಜನ ರೈತರಿದ್ದಾರೆ, ಅವ್ರ ಮಾಹಿತಿ ಸಂಗ್ರಹಿಸಿ ಯಾರ್ಯಾರು ಕೃಷಿ ಒಳಗೆ ಯಶಸ್ಸು ಕಂಡಾರ ಅದ್ರ ಜೊತೆಗೆ ಅವ್ರು ಏನೇನ್ ಮಾಡತ್ತಾರ. ಇಲ್ಲ ಈಗ ನೀವು ಹೈನುಗಾರಿಕೆ ಮಾಡಾಕತ್ತೇನೆ ಅಂದ್ರೆ ಎಷ್ಟು ವರ್ಷದಿಂದ ಹೈನುಗಾರಿಕೆಯನ್ನು ಮಾಡಾಕತ್ತಿರಿ? ಇಲ್ಲಿ ಒಂದು ಸುಮಾರು 20 ವರ್ಷದಿಂದ ಹೈನುಗಾರಿಕೆ ಮಾಡ್ಬೇಕಂತೇಳಿ ಎಜುಕೇಶನ್ ಮುಗಿದ ತಕ್ಷಣ ಕೃಷಿ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಅದ್ರ ಜೊತೆಗೆ ಹೈನುಗಾರಿಕೆ ಮಾಡ್ಬೇಕಂತೇಳಿ ನಾನು ಸುಮಾರು ಒಂದು 7 ದಿವಸ ಗುಜರಾತ್ NDDBಯಲ್ಲಿ ಟ್ರೈನಿಂಗ್ ಮುಗಿಸ್ಕೊಂಡ್ಬಂದೆ. ನಾನು ಅವತ್ತು ಹೈನುಗಾರಿಕೆಯನ್ನ ಶುರು ಮಾಡಿದೆ. ಹೈನುಗಾರಿಕೆ ಲಾಭದಾಯಕ ನಿಜ, ಬಹಳ ಕಷ್ಟದ ಕೆಲಸ ಹೈನುಗಾರಿಕೆ ಮಾಡುವುದು. ಯಾಕಂದ್ರೆ ಪ್ರತಿದಿನ 2 ಹೊತ್ತು ಹಿಂಡ್ಕೋಬೇಕು, ಯಾವಾಗ ಅದ ಹೆಂಡಿ ಕಸ ಹಾಕಿದ್ರು ತೆಗಿಬೇಕು, ಮೈ ತೊಳಿಬೇಕು, ಅದ್ರದ್ದು ಯಾವಾಗ್ಲೂ ಅಬ್ಸರ್ವೇಷನ್ ಆಗಿರ್ಬೇಕು. ಕೆಸರಾದ್ರೆ ಬಾಯಿ ಮೊಸರು ನಿಜ ಕಷ್ಟದ ಕೆಲಸ. ಮತ್ತ ಲಾಭ ಅಂತೂ ಇದೆ, ಪರವಾಗಿಲ್ಲ. ಎಷ್ಟು ಆಕಳ ಎಷ್ಟು ಎಮ್ಮೆ ಅದಾವ ತಮ್ಮ ಹತ್ರ? ನಮಗ ಈಗ ಸದ್ಯಕ್ಕೆ 3 ಆಕಳ 1 ಎಮ್ಮೆ ಇದೆ, ಮತ್ತೆ 2 ಎತ್ತುಗಳು. ನಮ್ಗ ಕೃಷಿಗೆ ಬೇಕಾಗಿರ್ತಕ್ಕಂಥ 2 ಎತ್ತುಗಳು ಕೂಡ ಇದೆ. ನಮ್ಮಲ್ಲೇನ ಹಾಲು ಉತ್ಪಾದಕರ ಸಹಕಾರ ಸಂಘ ಅಂತ ಐತಿ, ಇವತ್ತು ಅದರ ಅಧ್ಯಕ್ಷ ಕೂಡ ನಾನೇ ಇದ್ದೇನೆ. ಸುಮಾರು 1 20 ವರ್ಷದಿಂದ ಆ ಹಾಲು ಉತ್ಪಾದಕರ ಸಹಕಾರ ಸಂಘದ ನಾನು ಅಧ್ಯಕ್ಷನಾಗಿ. ಅವತ್ತು 7 ಲೀಟರ್ ಹಾಲು ನಮ್ಮೂರಿಂದ, 7 ಲೀಟರ್ ಹಾಲು ಪಕ್ಕದ ಶಿವಳ್ಳಿ ಅಂತೇಳಿ ಅಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಇತ್ತು. ಆ ಸಂಘಕ್ಕೆ ನಾವು ನಮ್ಮ ಕಾರ್ಯದರ್ಶಿ ಮುಖಾಂತರ ಅವತ್ತಿನ ದಿವಸ ಒಂದು ಹೊತ್ತಿಗೆ 7 ಲೀಟರ್ ಹಾಲು ಬರ್ತಿತ್ತು ನಮಗೆ. ಆ ಹಾಲನ್ನು ಬಸ್ಸಿನ ಮುಖಾಂತರ ಹೋಗಿ ಆ ಸೊಸೈಟಿಗೆ ಕೊಟ್ಟು ಬರ್ತಿದ್ವಿ. ನಮಗೆ ಲಾಭ ಲುಕ್ಷಾನಿಗೆಲ್ಲ ನಮ್ಮೂರು ಹಾಲು ಮಾರುಕಟ್ಟೆ ಇದ್ರೆ ಬಹಳ ಮಂದಿ ಪ್ರಚೋದನೆಗೊಂಡು ಹೈನುಗಾರಿಕೆಯನ್ನು ಮಾಡ್ತಾರೋ ಅನ್ನೋ ಒಂದು ದೂರುದ್ದೇಶವನ್ನು ಇಟ್ಕೊಂಡು ಆ ಉದ್ದೇಶ ಇವತ್ತು ಸಫಲವಾಗಿ ಇವತ್ತು ನಮ್ಮ 3000 ಲೀಟರ್ ಹಾಲನ್ನ BMC ಅಂತೇಳಿ ನಮ್ಗ KMFದಿಂದ BMC ಸ್ಯಾಂಕ್ಷನ್ ಆಗಿ ಸ್ವಂತ ಕಟ್ಟಡ ಜಾಗ ತಗೊಂಡು ಕಟ್ಟಡ ಕಟ್ಟಿ ಇವತ್ತು ಆ ಕಟ್ಟಡದಲ್ಲಿ BMC ನಿರ್ಮಾಣ ಮಾಡಿ 3000 ಲೀಟರ್ ಹಾಲನ್ನ ನಾವು ಇವತ್ತು KMF ಕಳಿಸ್ತಾ ಇದ್ದೀವಿ. ಮತ್ತೆ ಕಳೆದ ವರ್ಷ ನಮ್ಗ ಉತ್ತಮ BMC ಅಂತೇಳಿ ಅವಾರ್ಡ್ ಕೂಡ ನಮ್ಗೆ KMFದಿಂದ ಬಂದಿದೆ ಸರ್. ಅಭಿನಂದನೆಗಳು ತಮಗೆ. ಥ್ಯಾಂಕ್ ಯು ಸರ್. ಅಂದ್ರೆ ಈಗ ನೀವು ಈ NLM ಯೋಜನೆಯನ್ನು ಅಳವಡಿಸಿಕೊಂಡ್ರಿ ಅಂತ ಹೇಳಿದ್ರೆ ಎಷ್ಟು ಆ ಯೋಜನೆಯಿಂದ ತಮಗೆ ಲೋನ್ ಸಿಕ್ತು? ನಮಗೆ NLM ಯೋಜನೆ ಅಂದ್ರೆ ಆವಾಗ್ಲೇ ಹೇಳಿದಂಗ ನ್ಯಾಷನಲ್ ಲೈವ್ ಸ್ಟಾಕ್ ಮಿಷನ್ ಅಂತೇಳಿ. ಈ ಯೋಜನೆಯಲ್ಲಿ ಎಲ್ಲರೂ ಫಲಾನುಭವಿಗಳಾಗ್ತಾರೆ. ಅಂದ್ರೆ ಇಲ್ಲಿ ಯಾವುದೇ ರೀತಿ ಜಾತಿ, ಹೆಣ್ಣು ಗಂಡು ಭೇದ ಭಾವ ಇಲ್ಲದೆ ಎಲ್ಲರೂ ಜನರಲ್ ಆಗಿ ಯಾರು ಬೇಕಾದರೂ ಈ ಯೋಜನೆ ಫಲಾನುಭವಿ ಆಗ್ಬಹುದು. ಈ ಯೋಜನೆಯಲ್ಲಿ ಹೈನುಗಾರಿಕೆ, ಮೀನು ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಹಂದಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಆಡು ಸಾಕಾಣಿಕೆ, ಹಿಂಗ 10 ಹಲವು ಯೋಜನೆಗಳು ಎಲ್ಲವೂ ಕೂಡ ಬ್ರೀಡಿಂಗ್ ಪರ್ಪಸ್. ಇಲ್ಲಿ ಯಾವುದು ಮೀಟ್ ಪರ್ಪಸ್ ಅಲ್ಲ, ಮಾಂಸಾಹಾರಕ್ಕಲ್ಲ, ಎಲ್ಲ ಬ್ರೀಡಿಂಗ್ ಪರ್ಪಸ್. ಬ್ರೀಡಿಂಗ್ ನಾವು ಹಂದಿ ಸಾಕಾಣಿಕೆ ಮಾಡಿದ್ರು ಬ್ರೀಡಿಂಗ್ ಮಾಡಬೇಕು, ಮೀನ್ ಸಾಕಾಣಿಕೆ ಮಾಡಿದ್ರು ಬ್ರೀಡಿಂಗ್ ಮಾಡಬೇಕು, ಕೋಳಿ ಸಾಕಾಣಿಕೆ ಮಾಡಿದ್ರು ಬ್ರೀಡಿಂಗ್ ಮಾಡಬೇಕು. ತತ್ತಿನೂ ಅಲ್ಲ, ಮೀಟ್ ಪರ್ಪಸ್ ಅಲ್ಲ, ಬ್ರೀಡಿಂಗ್ ಮಾಡಬೇಕು. ಅದೇ ರೀತಿ ಕುರಿ ಆಡು ಸಾಕಾಣಿಕೆ, ಕುರಿ ಸಾಕಾಣಿಕೆ ಇವೆಲ್ಲ ಹೈನುಗಾರಿಕೆ ಮಾಡಿದ್ರು ಕೂಡ ಏನೇ ಮಾಡಿದ್ರು ಹೈನುಗಾರಿಕೆ ಮಾಡಿದಲ್ಲಿ ನಮ್ಗೆ ಮಿಲ್ಕ್ ಪ್ರಾಡಕ್ಟ್ ಆಗುತ್ತೆ, ಮಿಲ್ಕ್ ಅದ್ರ ಜೊತೆಗೆ ಬ್ರೀಡಿಂಗ್ ಇರುತ್ತೆ. ಆತರ ಈ ಯೋಜನೆ ಒಳಗೆ ನೀವು ಯಾವ್ದನ್ನಾದ್ರೂ ಮಾಡಿ ಎಲ್ಲದಕ್ಕೂ 50% ಸಬ್ಸಿಡಿ ಐತಿ. ನಾನು ಮಾಡಿರೋದು 500+25 ಅಂದ್ರೆ 500 ಕುರಿ 25 ಟಗರು ಸಾಕಾಣಿಕೆ ಮಾಡಬೇಕು ನಾನು ಮಾಡಿರತಕ್ಕಂತ ಯೋಜನೆ ಒಳಗ. ಅದ್ರಾಗ 1/2 ಅಂದ್ರ ನನಗ 1 ಕೋಟಿ ಯೋಜನೆ ಆಗಿದ್ದು. ಆ 1 ಕೋಟಿ ಒಳಗ 50 ಲಕ್ಷ ರೂಪಾಯಿ ಸಬ್ಸಿಡಿ ಇವತ್ತು ನನಗೆ ಬಂದಿದೆ. 50 ಲಕ್ಷ ನೀವು ಕೈಲೇ ಹಾಕಿರಿ? 50 ಲಕ್ಷ ನಮ್ಮ ಬ್ಯಾಂಕ್ನಿಂದ ಲೋನ್ ತಗೊಂಡಿದ್ದೆ. ಅಂದ್ರೆ 50 ಅಂದ್ರೆ 50 ಅಲ್ಲ, ನನ್ನ ಟೋಟಲ್ ಪ್ರೊಜೆಕ್ಟ್ಗೆ 80-90% ಬ್ಯಾಂಕ್ ಲೋನ್ ಕೊಡ್ತದೆ. ಈಗ ನಮ್ದು ಪ್ರೊಜೆಕ್ಟ್ ಕಾಸ್ಟ್ 1 ಕೋಟಿ ಅಂತ ಅನ್ಕೊಂಡ್ರೆ ನಮ್ಗೆ 80-90 ಲಕ್ಷ ಲೋನ್ ಬ್ಯಾಂಕ್ ಲೋನ್ ಕೊಡ್ತೈತಿ. ಇನ್ನು ಉಳಿದಿರತಕ್ಕಂತ 10-20 ಲಕ್ಷ ನಾವು ಕೈಲಿಂದ ಹಾಕಬೇಕು. 1 ಕೋಟಿ ಪ್ರಾಜೆಕ್ಟ್ ಆಯ್ತು. ನಾವು ಪ್ರಾಜೆಕ್ಟ್ ಮಾಡ್ತಾ ಹೋದ್ವಿ. ಪ್ರಾಜೆಕ್ಟ್ ಮಾಡ್ತಿರ್ಬೇಕಾದ್ರೆ ನಾವು ಕನ್ಸ್ಟ್ರಕ್ಷನ್ ವರ್ಕ್ ಏನಂತೀವಿ, ಈಗ ಏನು ಶೆಡ್ ನಿರ್ಮಾಣ ಕೊಟ್ಟಿಗೆ ನಿರ್ಮಾಣ ಮಾಡತಿರ್ತೀವಲ್ಲ, ಅದು 75% ಕೆಲಸ ಮುಗಿದಾಗ 1ನೇ ಹಂತದ ಸಬ್ಸಿಡಿ ಅಂತ ಕೊಡ್ತಾರೆ ನಮಗೆ. ಅವಾಗ 25% ಅಂದ್ರೆ ನಮಗೆ ಬರಬೇಕಾಗಿದ್ದು 50 ಲಕ್ಷದಲ್ಲಿ 25 ಲಕ್ಷ ಅವತ್ತು ಬರ್ತೈತಿ. ನಂತರ ನಾವು ಪ್ರಾಜೆಕ್ಟ್ನೆಲ್ಲ ಕಂಪ್ಲೀಟ್ ಆಗಿ ಮುಗಿಸಿ ಆ ಪ್ರಾಜೆಕ್ಟ್ನೊಳಗ ಶೆಡ್ ನಿರ್ಮಾಣ ಇರ್ತೈತಿ, ಕ್ವಾರಂಟೈನ್ ಮಾಡಕಂತಿರ್ತೈತಿ, ಲೇಬರ್ ಶೆಡ್ ಅಂತ ಇರ್ತೈತಿ, ಫೀಡ್ ಸ್ಟಾಕಿಂಗ್ ಶೆಡ್ ಅಂತ ಮಾಡ್ಕೋದಿರ್ತೈತಿ, ಅದರ ಜೊತೆಗೆ ಚಾಪ್ ಕಟ್ಟರ್ ಅಂತ ಇರ್ತೈತಿ, ಸೈಲೇಜ್ ಮಷಿನ್ ಅಂತ ಇರ್ತೈತಿ, ಇವೆಲ್ಲನೂ ಆಮ್ಯಾಗ ಪ್ಲಸ್ 500 ಕುರಿ ಅದಕ್ಕೆ 25 ಟಗರು ಇವೆಲ್ಲನೂ ಕಂಪ್ಲೀಟ್ ಆಗಿ ನಾವು ಯಾವತ್ತು ಮಾಡ್ತೀವಿ ಅದ ಮಾಡಿ ಆದ್ಮೇಲೆ ನಮ್ಗೆ 2ನೇ ಸಬ್ಸಿಡಿ ಕೂಡ ಬರ್ತದೆ. ಒಂದ್ಸಲ ಬ್ಯಾಂಕಿಂದ ಎಲ್ಲ ಲೋನ್ ಮುಟ್ತಂದ್ರೆ ಎಲ್ಲ ನಿಮ್ದು ಅದು ಸ್ವಂತದ್ದು? ಹೌದು. ಇದಕ್ಕೆ 3 ವರ್ಷಗಳ ಕಾಲ ಅಬ್ಸರ್ವೇಷನ್ ಪೇಡ್ ಅಂತ ಇಟ್ಟಿರ್ತಾರೆ. ಈ ನಮ್ಗೆ ಸಬ್ಸಿಡಿ ಕೊಟ್ಟಿರ್ತಕ್ಕಂಥದ್ದನ್ನ ಬ್ಯಾಂಕ್ ಒಳಗೆ ಹೋಲ್ಡ್ ಆಗಿರ್ತೈತಿ. ಆ ರೊಕ್ಕ ಹೋಲ್ಡ್ ಆಗಿರೋದ್ರಿಂದ ನಾವು 3 ವರ್ಷ ಯಾವುದೇ ಕಾರಣಕ್ಕೂ ಏನು ಪ್ರಾಜೆಕ್ಟ್ ಅನ್ನ ಡ್ರಾಪ್ ಮಾಡೋ ಹಾಗಿಲ್ಲ. ಯಾವ ಕಾರಣಕ್ಕೂ ಎಲ್ಲದಕ್ಕೂ ಇನ್ಸೂರೆನ್ಸ್ ಇರ್ತೈತಿ, ಡ್ರಾಪ್ ಮಾಡಕ್ ಕಾರಣನೇ ಬರೋದಲ್ಲ. ಕುರಿಗೆಲ್ಲ ನಾವು ಎಷ್ಟು ಕುರಿ ಇರ್ತಾವ ಅಷ್ಟಕ್ಕೂ ಇನ್ಸೂರೆನ್ಸ್ ಇರ್ತೈತಿ. ನಾವು ಏನು ಕೊಟ್ಟಿಗೆ ಮಾಡಿರ್ತೀವಿ ಕೊಟ್ಟಿಗೆಗೆಲ್ಲ ಇನ್ಸೂರೆನ್ಸ್ ಇರ್ತೈತಿ. ದಯಮಾಡಿ ರೈತರಷ್ಟೇ ಅಲ್ಲ ಎಲ್ಲರೂ ನಾವು ಹೆಂಗ ಆಲಸಿಗಳಾಗ್ಯಾವ ಅಂದ್ರೆ ಬರಬೇಕಾದ ಸಬ್ಸಿಡಿ ಎಷ್ಟ ತಗೋಬೇಕು ಆ ಪ್ರಾಜೆಕ್ಟ್ ಮಾಡಬಾರದು. ಸರ್ಕಾರ ನಮ್ಗೆ ಸಿಂಗಲ್ ಮ್ಯಾನ್ ಒಬ್ಬರಿಗೆ 50 ಲಕ್ಷ ರೂಪಾಯಿ ಸಬ್ಸಿಡಿ ಕೊಡತೈತಿ. ಸರ್ಕಾರದಿಂದ ಬರೋ ಲಾಭಗಳನ್ನಷ್ಟು ತಗೊಂಡ್ಬಿಟ್ಟು ಸುಮ್ಮನಿರಂತ ಜನನ ಅದರ ಅದರ ಅದರ್ರಿ ಅದಾರು ದಯಮಾಡಿ ಅಂತದ್ ಯಾರು ಮಾಡಬೇಡ್ರಿ. ಒಬ್ಬ ಮನುಷ್ಯನಿಗೆ, ಒಬ್ಬ ಸಾಧಾರಣ ಮನುಷ್ಯನಿಗೆ, ನಮ್ಮಂತ ಸಣ್ಣ ರೈತರಿಗೆ 50 ಲಕ್ಷ ರೂಪಾಯಿ ಸರ್ಕಾರ ಸುಮ್ಮನೆ ಕೊಡ್ತಾ ಇದೆ ಅಂದ್ರೆ ಯಾಕೆ ನಾವು ಕೂಡ ಒಬ್ರು ದೊಡ್ಡ ಉದ್ಯಮಿಗಳಾಗಬಾರದು? ನಾನು ಹೇಳ್ತಾ ಇರೋದು ಕೃಷಿಯ ಉದ್ಯಮಿಗಳು, ಬೇರೆ ತರ ಏನಲ್ಲ, ನಾವು ಕೃಷಿ ಒಳಗ ಒಂದು ದೊಡ್ಡ ಉದ್ಯಮಿಗಳು ಯಾಕೆ ಆಗಬಾರದು? ಖಂಡಿತ ಅದಾಗಬಹುದು, ಅದಕ್ಕೆ ನಾನೇ ಉದಾಹರಣೆ. ಹೌದು, ಶ್ರಮ ಪಟ್ಟು ದುಡಿದ್ರೆ ಎಲ್ಲವೂ ಸಾಧ್ಯ. ಸಾಧ್ಯ, ಕೈ ಕೆಸರಾದರೆ ಬಾಯಿ ಮೊಸರು. ಗಂಗಪ್ಪ ಕಾಲ್ವಾಡ್ ಅವರೇ, ತಾವು ನ್ಯಾಷನಲ್ ಲೈಫ್ ಸ್ಟಾಕ್ ಮಷಿನ್ ಯೋಜನೆ ಅಡಿಯಲ್ಲಿ ತಾವು ಈ ಸಬ್ಸಿಡಿಯನ್ನ ತಗೊಂಡು ಕುರಿ ಸಾಕಾಣಿಕೆಯನ್ನ ಮಾಡ್ತಾ ಇದ್ದೀರಿ. ನಮ್ಮ ರೈತ ಬಾಂಧವರಿಗೆ ಯಾವ ರೀತಿ ಇದನ್ನ ಅಪ್ರೋಚ್ ಮಾಡ್ಬೇಕಂತೀರಿ? ಈ ಯೋಜನೆಯನ್ನ ಪಡ್ಕೋಬೇಕಾದ್ರೆ ಏನೆಲ್ಲ ಮಾಡ್ಬೇಕು ಅವರು? ಖಂಡಿತವಾಗಿಯೂ ನೀವು ಕೇಳಿದ ಒಳ್ಳೆ ಪ್ರಶ್ನೆ. ಯುವ ರೈತರು ಏನದಾರಲ್ಲ, ಎಲ್ಲರೂ ಮುಂದೆ ಬರಬೇಕು. ಅವರು ಇಂಥ ಅನೇಕ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರಬೇಕು ಅನ್ನೋದೇ ನನ್ನ ಉದ್ದೇಶ. ಅದಕ್ಕಾಗಿ NLM ಯೋಜನೆಯನ್ನ ಮೊದಲಿಗೆ ನಾವು ಬ್ಯಾಂಕಿಗೆ ಅಪ್ರೋಚ್ ಆಗ್ಬೇಕು. ಬ್ಯಾಂಕಿನ ಹತ್ರ ಹೋದಾಗ ಅಲ್ಲಿ ನಮ್ಗೆ ಸಾಲ ಕೊಡಕ್ ಅವ್ರ ಕಡೆಯಿಂದ ಸಾಧ್ಯ ಐತಿಲ್ಲ, ನಮ್ ಸಿಬಿಲ್ ಚೆಕ್ ಮಾಡೋದು, ಅಷ್ಟು ಆಸ್ತಿ ಇತ್ತಿಲ್ಲ ಅಂದ್ರೆ ಕೊಲ್ಯಾಟ್ರಲ್, ನಾವು ಏನು ಜಮೀನನ್ನ ಅವರು ಕೊಲ್ಯಾಟ್ರಲ್ ಆಗಿ ತಗೊಂತಾರ, ಏನೇ ಪ್ಲಾಟ್ಸ್ ಇರ್ಬೋದು, ಜಮೀನ್ ಇರ್ಬೋದು, ಆತರ ಎಲ್ಲ ಕೇಳ್ತಾರೆ. ಅವನ್ನೆಲ್ಲ ಇದ್ದಾವ ಇಲ್ಲ ಅವನ್ನ ನೋಡ್ಕೋಬೇಕು. ಅದಾದ ನಂತರ ಎರಡನೇ ಸ್ಟೆಪ್, ನಾವು ಒಂದು ತರಬೇತಿಯನ್ನ ಹೊಂದಿರ್ಬೇಕು. ಆ ತರಬೇತಿಯನ್ನ ನಾನು ಕೂಡ ಕೃಷಿ ವಿಜ್ಞಾನ ಕೇಂದ್ರ ಧಾರವಾಡದಲ್ಲಿ ಅವತ್ತಿನ ದಿವಸ 2020 ಕೊರೋನಾ ಸಂದರ್ಭದಲ್ಲಿ ಅಲ್ಲಿಗೆ ಬಂದು ನಮಗೆ ಅವತ್ತು ತರಬೇತಿ 20 ಜನರಿಗೆ ನಮಗೆ ತರಬೇತಿಯನ್ನು ಕೊಟ್ಟಿದ್ರು. ಆ ರೀತಿ ಇವತ್ತು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮತ್ತು ಪಶುವೈದ್ಯಾಧಿಕಾರಿಗಳ ಏನು DD ಅಂತ ಹೇಳಿದಾರೆ, ಅಲ್ಲಿಯೂ ಕೂಡ ತರಬೇತಿ ಕೇಂದ್ರ ಐತಿ ಧಾರವಾಡದಲ್ಲಿ, ಅಲ್ಲಿ ಕೂಡ ತರಬೇತಿಯನ್ನು ಕೊಡ್ತಾರೆ. ಮೊದಲಿಗೆ ನಾವು ತರಬೇತಿಯನ್ನು ಹೊಂದಿರಬೇಕು. ಬ್ಯಾಂಕಿನಿಂದ ಸಾಲವನ್ನು ಕನ್ಫರ್ಮ್ ಕೊಡ್ತಾರೆ ಇಲ್ಲೋ ಕನ್ಫರ್ಮ್ ಆಗಿರಬೇಕು. ಸಂಬಂಧಪಟ್ಟ ಪಶುವೈದ್ಯಾಧಿಕಾರಿಗಳಿಂದ ನಾವು ಎಕ್ಸ್ಪೀರಿಯನ್ಸ್ ಲೆಟರ್ ಅನ್ನ ಅಂತೇವೆ, ಅನುಭವ ಪತ್ರವನ್ನ ಪಡಿಬೇಕು. ಅದರ ಜೊತೆಗೆ ನಮ್ಮ KYC, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, 6 ತಿಂಗಳ ಬ್ಯಾಂಕ್ ಸ್ಟೇಟ್ಮೆಂಟ್, GPS ಫೋಟೋ, ನಾವು ಯಾವ ಜಾಗದಲ್ಲಿ ಅದನ್ನ ಪ್ರೊಜೆಕ್ಟ್ ಅನ್ನ ಮಾಡಬೇಕು ಅನ್ಕೊಂಡಿದೀವಿ ಅಲ್ಲಿದ ಒಂದು GPS ಫೋಟೋ, ಇವನ್ನೆಲ್ಲಾನು ತೆಗೆದುಕೊಂಡು ಆ ಹೊಲದ ಉತ್ತಾರ, ಈಗ ನಾವು ಯಾವ ಹೊಲದಲ್ಲಿ ಯಾವ ಸ್ಥಳದಲ್ಲಿ ಮಾಡ್ತೇವೆ ಅದರದ್ದು ಸರ್ವೆ ನಂಬರ್ ಹಾಕಿ ಆ ಉತ್ತಾರ ಒಂದು, ಇವನ್ನೆಲ್ಲಾನು ಕೂಡ ಆನ್ಲೈನ್ ನಲ್ಲಿ ನಾವು ಅಪ್ಲೋಡ್ ಮಾಡ್ಬೇಕು. NLM ಅಂತೇಳಿ ಒಂದು ಪೋರ್ಟಲ್ ಐತಿ, ಆ ಪೋರ್ಟಲ್ ನಲ್ಲಿ ಹೋಗಿ ಇವನ್ನೆಲ್ಲಾನು ಕೂಡ, ಇದ್ರ ಜೊತೆಗೆ ಪ್ರೊಜೆಕ್ಟ್ ರಿಪೋರ್ಟ್ ಇರ್ಬೇಕು. ನಾವು ಇವತ್ತು 100 ಮಾಡ್ತೇವೆ ಅಂದ್ರೆ 20 ಲಕ್ಷದ ಪ್ರೊಜೆಕ್ಟ್ ರಿಪೋರ್ಟ್ ಇರ್ಬೇಕು. 100 ಕುರಿ 5 ಟಗರ ಸಾಕಾಣಿಕೆ ಮಾಡ್ತೇವೆ ಅಂದ್ರೆ, 200 ಕುರಿ 10 ಟಗರನ್ನ ಸಾಕಾಣಿಕೆ ಮಾಡ್ತೇವೆ ಅಂದ್ರೆ 40 ಲಕ್ಷ ರೂಪಾಯಿ ಪ್ರೊಜೆಕ್ಟ್, 300 ಇದ್ರೆ 60 ಲಕ್ಷದ್ದು, 400 ಇದ್ರೆ 80 ಲಕ್ಷದ್ದು, 500 ಇದ್ರೆ 1 ಕೋಟಿದು, ಈ ತರ ಪ್ರೊಜೆಕ್ಟ್ ಅನ್ನ ಮಾಡಿಸಿ ಆ ಪ್ರೊಜೆಕ್ಟ್ ನಲ್ಲಿ NLM ಗೈಡ್ಲೈನ್ ಪ್ರಕಾರ, ಅದರದೇ ಆದ ಒಂದು ಗೈಡ್ಲೈನ್ ಐತಿ, ಅದ್ರ ಪ್ರಕಾರ ಪ್ರೊಜೆಕ್ಟ್ ಮಾಡಿಸಿದಾಗ ಮಾತ್ರ 50% ಸಬ್ಸಿಡಿ ಬರ್ತೈತಿ. ನಾವೆಲ್ಲರ ಕುರಿಗೆ ರೊಕ್ಕ ಜಾಸ್ತಿ ಇಟ್ಟಿವಿ ಅಥವಾ ಕನ್ಸ್ಟ್ರಕ್ಷನ್ ಶೆಡ್ಡಿಗೆ ರೊಕ್ಕ ಜಾಸ್ತಿ ಇಟ್ಟಿವಿ, ಅದ್ರಾಗ ಯಾವುದೋ ಒಂದು ಸೈಲೇಜ್ ಮೆಷಿನ್ ಇಟ್ಕೊಳ್ಳಿಲ್ಲ ಅಥವಾ ಲೇಬರ್ ಶೆಡ್ ಇಟ್ಕೊಳ್ಳಿಲ್ಲ, ಪೀಡಿಸ್ಟಾಕಿಗೆ ಶೆಡ್ ಇಟ್ಕೊಂಡಿಲ್ಲ, ಚಾಪ್ ಕಟ್ಟರ್ ಇಟ್ಕೊಂಡಿಲ್ಲ ಅಂದ್ರೆ ಅಲ್ಲಿ ಕೂಡ ಕಡಿಮೆ ಬರುವಂತ ಸಂದರ್ಭ ಇರ್ತೈತಿ. ಸಬ್ಸಿಡಿ ಬರುವುದರಲ್ಲಿ ಕಡಿಮೆ ಬರುವಂತ ಸಂದರ್ಭ ಇರ್ತೈತಿ. ಅದಕ್ಕೋಸ್ಕರ ರೈತರಿಗೆ ಯಾರು ಗೊತ್ತಿರ್ತಾರ ಇದಕ್ ಮುಂಚೆ ಯಾರು ಮಾಡ್ಯಾರ ಅಂತವ್ರ ಅಂತೇಳಿ ಹೋಗಿ ಏನು NLM ಆನ್ಲೈನ್ ಮಾಡುವಂತ ಕೆಲಸ ನಾವು ಮಾಡಬೇಕು. ಆಮ್ಯಾಗ ಈಗ ಸದ್ಯ ಮಾರುಕಟ್ಟೆಯಲ್ಲಿ ಸಾಕಷ್ಟು ಜನ ಈ NLM ಮಾಡಿಸ್ಕೊಡ್ತೇವೆ ಅಂತೇಳಿ ಸುಳ್ಳು ಹೇಳಿ ಸಾಕಷ್ಟು ಮೋಸ ವಂಚನೆ ಮಾಡ್ತಾ ಇದ್ದಾರೆ. ನೀವು ಏನ್ ಶೆಡ್ ಮಾಡೋದು ಬೇಡ ಅಥವಾ ನೀವು ಬ್ಯಾಂಕ್ ಲೋನ್ ಮಾಡೋದು ಬೇಡ, ನಿಮ್ಗೆ ಸಬ್ಸಿಡಿ ಅಷ್ಟೇ ನಾವು ಕೊಡಿಸ್ತೇವೆ, ನಮಗೆ 10% ಕೊಡ್ರಿ, 20% ಕೊಡ್ರಿ, 50% ಕೊಡ್ರಿ, ನಾವು ಸಬ್ಸಿಡಿ ಬರ್ತೈತ ಆಶೇಕ. ನಮ್ಮೆಲ್ಲ ರೈತರು, ಸಾಕಷ್ಟು ಜನ ರೈತರು ರೊಕ್ಕ ಕೊಟ್ಟವ್ರು ಕೂಡ ನಮ್ಮಂತೇಲಿ ಬಂದ ಹೋಗ್ಯಾರ. ನಮ್ಮ ಈ ಕುರಿ ಸಾಕಾಣಿಕೆ ಘಟಕಕ್ಕೆ ಎಲ್ಲೆಲ್ಲಿಂದನು ಸಾಕಷ್ಟು ಜನ ರೈತರು ಈಗಾಗಲೇ ಬಂದು ಹೋಗಿದ್ದಾರೆ. ನಾವು ಅದಕ್ಕೊಂದು ರಿಜಿಸ್ಟರ್ ಕೂಡ ಮೇಂಟೈನ್ ಮಾಡಿದೀವಿ, ಯಾರ್ಯಾರು ರೈತರು ಬಂದಿದ್ರು ಅವ್ರ ಅಭಿಪ್ರಾಯ ಏನು ಅಥವಾ ಇನ್ನು ಏನಾರ ಅವ್ರ ಸಲಹೆ ಇದ್ರು ಕೂಡ ಬರೆದು ಹೋಗಾಕ ಅಂತೇಳಿ ಒಂದು ರಿಜಿಸ್ಟರ್ ಕೂಡ ಮೇಂಟೈನ್ ಮಾಡಿದೀವಿ. ಇಲ್ಲಿವರೆಗೂ ಸುಮಾರು 3,850 ರೈತರು ನಮ್ಮ ಕುರಿ ಸಾಕಾಣಿಕೆ ಘಟಕಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಆ ರೈತರ ಜೊತೆಯಲ್ಲಿ ನಮ್ಮ ತಾಲೂಕಿನ MLA ಅವರಾಗಿರ್ತಕ್ಕಂಥ NH ಕೋಣರೆಡ್ಡಿ ಅವರಾಗಿರ್ಬೋದು, ಅದೇ ರೀತಿ ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂತ ದಿವ್ಯಪ್ರಭು ಮೇಡಮ್ ಆಗಿರ್ಬೋದು ಮೊನ್ನೆ ತಾನೇ ಭೇಟಿ ನೀಡಿ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಅವರು ಕೂಡ ವಿಸಿಟರ್ ರಿಜಿಸ್ಟರ್ ಒಳಗೆ ಒಂದು 1/2 ಪೇಜ್ ಸಾಕಾಣಿಕೆ ಮಾಡಿದ್ ನೀವೊಬ್ಬರು ಮಾಡಲ್ ರೈತರು, ನಿಮ್ಮಿಂದ ಪ್ರೇರಣೆ ಕೊಂಡು ಸಾಕಷ್ಟು ಮಂದಿ ರೈತರು ಈ ತರ ಮಾಡಬೇಕು, ಬಹಳ ದೊಡ್ಡ ಸಾಧನೆ ನಿಮ್ದು ಸಣ್ಣ ರೈತರಾಗಿದ್ರು ಕೂಡ ಅಂತೇಳಿ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ನಾನು ಅವ್ರ ಮೆಚ್ಚುಗೆ ವ್ಯಕ್ತಪಡಿಸ್ಯಾರ ಅನ್ನೋದು ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದರಿಂದ ಪ್ರೇರಣೆಗೊಂಡು ನಾನು ಇಂಥದ್ ಮಾಡಬೇಕು ಅನ್ನುವಂಥದ್ದು ನಮ್ಮ ರೈತ ಬಾಂಧವರಲ್ಲಿ ಬರಬೇಕು. ಎಲ್ಲರಿಂದಲೂ ಸಾಧ್ಯ, ಮನಸ್ಸಿರ್ಬೇಕಷ್ಟೇ. ಎಲ್ಲಾ ಕಲ್ತವರಿಗೂ ನೌಕರಿ ಕೊಡಕ್ ಸರ್ಕಾರದಿಂದ ಸಾಧ್ಯವಿಲ್ಲ, ನಮಗಂತ ಕೃಷಿ ಐತಿ, ಇಲ್ಲಿ ಒಂದು ಸಾಧನೆ ಮಾಡಬಹುದು, ನಾವು ಯಾರಿಗೂ ಏನು ಕಮ್ಮಿ ಇಲ್ಲ. ಮನಸ್ಸಿದ್ರೆ ಮಾರ್ಗ, ಖಂಡಿತವಾಗ್ಲೂ.